ಕೇಳಿ ಕಾರ್ಯಕ್ರಮ ನಾರಿ ದಾರಿ. ರೈತ ಬಂಧವರೇ, ಕೃಷಿಯಲ್ಲಿ ಮಹಿಳೆಯರ ಪಾತ್ರ ನಿಜಕ್ಕೂ ಉಲ್ಲೇಖನೀಯ. ಒಂದು ಕುಟುಂಬ ಚೆನ್ನಾಗಿರ್ಬೇಕಂತಂದ್ರೆ ಅಲ್ಲಿರುವ ಮಹಿಳೆಯೂ ಸಹ ಚೆನ್ನಾಗಿ ಕೈ ಜೋಡಿಸ್ಬೇಕು. ಸರಿಯಾಗಿ ಸಹಕರಿಸಿ ಹೋದ್ರೆ ಕುಟುಂಬಗಳು ಅಷ್ಟಕ್ಕಷ್ಟೇ. ಕೆಲವೊಂದು ಮನೆತನಗಳಲ್ಲಿ ಬಹಳ ಚೆನ್ನಾಗಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸೇರ್ಕೊಂಡು ಕೆಲಸಗಳನ್ನು ಮಾಡ್ತಾ ಆನಂದದಿಂದ ಅಭಿವೃದ್ಧಿ ಆಗಿರೋದನ್ನ ನಾವು ನೋಡ್ತಾ ಇರ್ತೀವಿ. ಕೆಲವೊಂದು ಕಡೆಗೆ ಅದೇನೋ ಅವರವ್ರಿಗೆ ಆಗೋದಿಲ್ಲ, ಮನಸ್ಸಿರೋದಿಲ್ಲ, ವ್ಯತ್ಯಾಸಗಳಾಗ್ತವೆ, ಅಷ್ಟಕ್ಕಷ್ಟೇ ಆಗಿ ಬದುಕುನು ಅಷ್ಟಕ್ಕಷ್ಟೇ ಆಗ್ಬಿಡುತ್ತೆ. ಇವತ್ತು ನಾವು ಮಾತನಾಡಿಸಿದ್ವಿ ಮಡಿಕೇರಿ ತಾಲೂಕು ಕಗ್ಗೋಡ್ಲು ಗ್ರಾಮದ ಮಂಜ್ರಿರ ಕೆ ಮಾದಪ್ಪ ಅವರ ಪತ್ನಿ ನಳಿನಿ ಅವರನ್ನ. ಅವರ ಹಿನ್ನೆಲೆ, ಅವರ ಹಾಲಿ ಕೃಷಿ ಕೆಲಸಗಳು, ಅವರು ಸಾಗಿ ಬಂದಿದ್ದು ಇದನ್ನೆಲ್ಲ ಇವತ್ತು ಹಂಚಿಕೊಳ್ತಿದ್ದಾರೆ. ಅಮ್ಮ ಹೇಳಿ, ನೀವು ಹುಟ್ಟಿ ಬೆಳೆದದ್ದು, ನಿಮ್ಮ ವಿದ್ಯಾಭ್ಯಾಸ, ಕೃಷಿ ಆಸಕ್ತಿ ಇದನ್ನೆಲ್ಲ ಪ್ರಸ್ತಾಪ ಮಾಡಿ ಸಂಕೋಚ ಇಲ್ದಲನೆ. ನಂದು ಹೆಸರು ನಳಿನಿ ಅಂತ. ನಾನು ವಿರಾಜಪೇಟೆ ತಾಲೂಕು ಆರ್ ಜಿ ಗ್ರಾಮದ ಚೆಟ್ಟಿನರವ್ರನ್ನ ಪೊನ್ನಪ್ಪ ಭೋಜಮ್ಮ ಅವರ ಮಗಳು. ವಿದ್ಯಾಭ್ಯಾಸ ಎಲ್ಲ ವಿರಾಜಪೇಟೆ ಹೆಗ್ಗಳ ಸ್ಕೂಲಲ್ಲಿ ಪ್ರೈಮರಿ ಆಗಿ ಮತ್ತೆ ಹೈಸ್ಕೂಲ್ ಮಾಡಿದೆ, ಮತ್ತೆ ಪಿ ಯು ಸಿ ಆಯಿತು, ಮತ್ತೆ ಮನೆಯಲ್ಲೇ ಇದ್ದೆ. ಅನಂತರ ಮಂದ್ರಿ ಮಾದಪ್ಪನವರ ವಿವಾಹ ಆಗಿ ಬಂದೆ ಕಗ್ಗೋಡಿಗೆ. ಬಾಲ್ಯದಲ್ಲಿ ಹೇಗೆ ನೀವು ಕಲಿತಾ ಇದ್ರ, ಅಪ್ಪ ಅಮ್ಮ ಕಲಿಸ್ತಾ ಇದ್ರ ಕೃಷಿ ಕೆಲಸಗಳನ್ನ? ಕೃಷಿ ಅಂತ ಹೇಳಿದ್ರೆ ಅವಾಗ ಎಲ್ಲರೂ ಸಹ ಹುಲ್ಲು ಕುಯ್ಯೋದು ಅದು ಇದು, ಮನೆಯಲ್ಲಿ ದನಗಳ ಕೆಲಸ ಇರ್ತಿತ್ತು, ಮತ್ತೆ ಗದ್ದೆ ಕೆಲಸ ಇರ್ತಿತ್ತು, ತೋಟ ಕೆಲಸ ಎಲ್ಲರು. ನಾವು ಆರು ಜನ ಅಕ್ಕ ತಂಗಿರಿದ್ವಿ. ಅಣ್ಣ ಆರ್ಮಿಗೆ ಸಣ್ಣ ಏಜಲ್ಲಿ ಹೋಗ್ಬಿಟ್ರು ಸರ್, ತಂದೆ ಸಣ್ಣ ಏಜಲ್ಲಿ ತೀರೋಗ್ಬಿಟ್ರು ಸರ್. ಹಾಗೆ ನಮ್ಮ ಅಮ್ಮ ಸಾಕಿತ್ತು ಸರ್, ನಮ್ಮ ಅಮ್ಮನು ಕೃಷಿಯಲ್ಲೇ ಮುಂದುವರಿಸಿದ್ರು. ಅಪ್ಪ ತೀರ್ಕೊಂಡಾಗ ನಿಮ್ಗೆ ಎಷ್ಟು ವಯಸ್ಸಾಗಿತ್ತು? ನನಗೆ 7 ವರ್ಷ ಆಗಿತ್ತು ಸರ್. ಅಮ್ಮನೇ ಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ಮನೆ ಕೆಲಸಗಳನ್ನ ನಿಭಾಯಿಸ್ಕೊಂತ ಹೋದ್ರು, ನಿಮ್ಮನ್ನು ಈ ಒಂದು ವಿಚಾರದಲ್ಲಿ ಪಳಗಿಸ್ತಾ ಬಂದ್ರು. ಎಲ್ಲಿವರೆಗೆ ಓದಿದ್ರಿ? ಪಿ ಯು ಸಿ ವರೆಗೆ. ಮುಂದೆ ಹೆಚ್ಚಿಗೆ ಓದ್ಬೇಕು ಮತ್ತೆ ಏನಾದ್ರೂ ಉದ್ಯೋಗಕ್ಕೆ ಹೋಗ್ಬೇಕನ್ನೋ ಒಂದು ಆಲೋಚನೆ ಇರ್ಲಿಲ್ವಾ? ಅದೇನಿರ್ಲಿಲ್ಲ, ಕೃಷಿಯಲ್ಲಿ ಸ್ವಲ್ಪ ಆಸಕ್ತಿ ಹೆಚ್ಚಿತ್ತು ಸರ್ ಅವಾಗ. ಎಷ್ಟು ಜನ ನೀವು ಮಕ್ಕಳು, ಅಕ್ಕ ತಂಗಿಯವರು, ಅಣ್ಣ ತಮ್ಮಗಳೆಲ್ಲ? ಅಣ್ಣ ಮತ್ತೆ 6 ಹೆಣ್ಮಕ್ಳು ನಾವು. ಅಂದ್ರೆ ಒಬ್ರು ನಿಮಗೆ ಸಹೋದರ, ಇನ್ನು ಉಳಿದವರೆಲ್ಲ ಅಕ್ಕ ತಂಗಿಯರೇ? ಹೌದು. ನೀವು ಎಷ್ಟನೇವ್ರು? ನಾನು 5ನೇವಳು ಸರ್. ಉಳಿದವರು 5 ಜನ, ಅವರು ಕೃಷಿ ಕುಟುಂಬಕ್ಕೆ ಹೋಗಿದಾರ ಏನಾದ್ರೂ ಉದ್ಯೋಗಕ್ಕೆ ಹೋಗಿದಾರ? ಅಣ್ಣ ಆರ್ಮಿಗೆ ಹೋದ್ರು ಸರ್, ಅಕ್ಕಂದ್ರಿಬ್ರು ಟೀಚರ್, ಮತ್ತೆ ಇನ್ನೊಬ್ರು ಎಂ ಎ ಮಾಡ್ತಾ ಇದ್ರು, ಅವರು ತೀರೋಗ್ಬಿಟ್ರು. ಮತ್ತೆ ನಾನು, ಮತ್ತೆ ನನ್ನ ತಂಗಿ ಡಿಗ್ರಿ ಮಾಡಿ ಅವಳನ್ನ ಕೃಷಿ ಕುಟುಂಬ ಬಿಳಿಗೆರೆಗೆ ಮದುವೆ ಮಾಡಿಕೊಟ್ಟಿದೆ. ಲಾಸ್ಟ್ ಅವಳು ಇನ್ನೊಬ್ಳು ತಂಗಿ, ಅವಳು ಸಹ ಮನೇಲೆ ಐತೀವಿ ಸರ್. ನೋಡಿ, ಒಂದು ಕುಟುಂಬದಲ್ಲೇ ವಿಭಿನ್ನತೆ ಇದ್ದೇ ಇರುತ್ತೆ. ಈಗ ನಿಮ್ಮ ಅಕ್ಕಂದ್ರು ಇಬ್ರು ನೌಕರಿಗೆ ಹೋದ್ರು, ಇನ್ನೊಬ್ರು ಪದವಿ ಮಾಡ್ಕೊಂಡ್ರು, ನೀವು ಹೆಚ್ಚೇನು ಓದ್ಲಿಲ್ಲ. ಇದನ್ನೆಲ್ಲ ನೋಡ್ಕೊಂಡ್ರೆ ಕೆಲವೊಂದ್ಸರಿ ಏನು ಅನ್ಸೋದಿಲ್ಲ, ಅವ್ರವ್ರು ಪಡ್ಕೊಂಡು ಬಂದಿದ್ದೆ ಅಂತ ಅನ್ಕೊಂಡು ಮಾತಾಡೋದಿದೆ. ಕೆಲವೊಂದ್ಸರಿ ಕೆಲವೊಬ್ರು ಹೆಣ್ಮಕ್ಳು, ಅಯ್ಯೋ ಅವ್ರು ಹಿಂಗಾದ್ರು, ಇವ್ರು ಹಿಂಗಾದ್ರು, ನಾವು ಹಿಂಗಾಗ್ಲಿಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ಏನಂತೀರಿ? ಹಾಗೇನು ಅನ್ಸೋದಿಲ್ಲ ಸರ್, ಕೃಷಿಯ ಚಂದ ಅಂತ ಅನಿಸ್ಬಿಟ್ಟಿತ್ತು ಸರ್ ಸಣ್ಣದರ್ದು. ಅಂದ್ರೆ ಇಷ್ಟಪಟ್ಟು ಕೃಷಿ ಕುಟುಂಬಕ್ಕೆ ಬಂದ್ರೆ ಹೇಗೆ ನೀವು? ಕೃಷಿ ಅಂತ ಹೇಳಿದ್ರೆ ನಾನು ಮನೆಯಲ್ಲಿ ಇರೋರ್ನೇ ಮದ್ವೆ ಆಗೋದು ಅಂತ ಆವಾಗ್ಲೇ ಹೇಳ್ತಿದ್ದೆ ಸರ್, ಕೆಲ್ಸಲ್ಲಿ ಇರೋರು ಬೇಡ ಅಂತ. ಕೆಲ್ಸಲ್ಲಿ ಇರೋರಾದ್ರೆ ಸರ್ ಅವಾಗ ಅವಾಗ ತವ್ರ ಮನೆಗೆ ಬಂದು ಕೂರೋದು ಇದೆಲ್ಲ ಮಾಡ್ತಿದ್ರು ಸರ್, ಅದು ಒಂದು ಸಮಸ್ಯೆಯಿಂದ ಇಲ್ಲ, ಜೊತೆಲೇ ಇರಬೇಕು. ನಾವಿಲ್ಲೂ ಕೆಲಸ ಮಾಡಿದೀವಿ, ಸ್ವಲ್ಪ ಅನುಭವ ಇರ್ತದೆ, ಆದ್ರೆ ಆ ಮನೆಗೂ ಈ ಮನೆಗೂ ವ್ಯತ್ಯಾಸ ಇರುತ್ತೆ ಸರ್. ನಿಮ್ದೆಲ್ಲ ಎಷ್ಟು ಎಕರೆ ಕಾಫಿ ತೋಟ ಅಥವಾ ಭತ್ತದ ಗದ್ದೆ ಇದೆಲ್ಲ ಇತ್ತು, ಈಗ ಎಷ್ಟಿದೆ ಅಂತ ಹೇಳ್ತೀರಿ? ಅದೊಂದು ಅಂದಾಜು ಗೊತ್ತಾಗಲ್ಲ ಸರ್, 100 ಬಟ್ಟಿ ಹಾಗೆಲ್ಲ ಹೇಳ್ತಿದ್ರಲ್ಲ ಆ ತರ. ಮತ್ತೆ ತೋಟ ಎಲ್ಲ ಅವಾಗ ಕಡಿಮೆ ಮಾಡಿದ್ರು, ಖಾಲಿ ಜಾಗ ಇತ್ತು. ಅಣ್ಣ ಆರ್ಮಿಗೆ ಹೋಗಿ ರಿಟೈರ್ಡ್ ಆಗಿ ಬಂದ್ಮೇಲೆ ಸ್ವಲ್ಪ ಮಾಡಿದ್ರು, ಬಾಕಿ ಸ್ವಲ್ಪ ಸ್ವಲ್ಪ ಅಮ್ಮನು ಮಾಡಿದ್ರು. ಅಮ್ಮ ಎಲ್ಲಿವರೆಗಿದ್ರು ನಿಮ್ ಜೊತೆಲಿ? ಲಾಸ್ಟ್ ಇಯರ್ ತೀರಿ ಹೋಗಿದ್ರು ಸರ್. ಎಷ್ಟನೇ ವಯಸ್ಸಿನಲ್ಲಿ ತೀರ್ಕೊಂಡ್ರಮ್ಮ? 77-78 ವರ್ಷ ಇರ್ಬೋದು ಅಂತ ಅಂದಾಜು ಸರ್, ಗೊತ್ತಿಲ್ಲ ನನಗೆ ಅಷ್ಟು ಡೀಟೇಲ್ಸ್ ಆಗಿ. ಅಪ್ಪ ಎಷ್ಟನೇ ವಯಸ್ಸಿನಲ್ಲಿ ತೀರ್ಕೊಂಡ್ರು? ಅವರು ತುಂಬಾ ಸಣ್ಣ ಏಜಲ್ಲಿ ತೀರೋಗ್ಬಿಟ್ರು ಸರ್. ನೋಡಿ, ತಾಯಿ ಮನೆತನವನ್ನು ಬೆಳೆಸೋ ನಿಟ್ಟಿನಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ರು, ಒಂಥರ ಮನೆತನ ಅಭಿವೃದ್ಧಿ ಆಗ್ಲಿಕ್ಕೆ ಕೈ ಜೋಡಿಸಿ ನಿಮ್ಗೆಲ್ಲ ಸಂತೋಷ ಕೊಟ್ಟಿದ್ದಾರೆ. ಕಗ್ಗೋಡ್ಲು ಗ್ರಾಮಕ್ಕೆ ನೀವು ಮದುವೆಯಾಗಿ ಬಂದಾಗ ಪರಿಸ್ಥಿತಿ ಹೇಗಿತ್ತು, ವಾತಾವರಣ ಹೇಗಿತ್ತು, ಹೇಗೆ ಹೇಗೆ ನೀವು ಕೆಲಸ ಮಾಡ್ಕೊಂತ ಅಭಿವೃದ್ಧಿ ಆಗ್ತಾ ಬಂದ್ರಿ ಹೇಳಿ. ನಾವು ಅವಾಗ ಕೂಡು ಕುಟುಂಬದಲ್ಲೇ ಇದ್ವಿ, ನಮಗೆ ಭಾಗ ಆಗಿರ್ಲಿಲ್ಲ. 4-5 ವರ್ಷ ಜೊತೆಯಲ್ಲಿದ್ವಿ, 5ನೇ ವರ್ಷದಲ್ಲಿ ಡಿವೈಡ್ ಆಗಿ ಈಚೆ ಬಂದ್ವಿ. ಬಂದ್ಮೇಲೆ ಅವರವರ ಜಾಗ ನೋಡ್ಕೊಳ್ಳೋದು, ಆದ್ರೂ ಇವಾಗ್ಲೂ ನಾವು ಅಣ್ಣ ತಮ್ಮಂದ್ರೆಲ್ಲರೂ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿ ಐತಿವಿ ಸರ್. ನೀವು 6 ಜನ ಅಕ್ಕ ತಂಗಿಯವರು, ಇವರು 6 ಜನ ಅಣ್ಣ ತಮ್ಮಗಳು, ಒಂಥರ ವಿಚಿತ್ರ ಅಲ್ವಾ? ಬಂದಾಗ ಒಟ್ಟಿಗಿದ್ರಿ, ಆಮೇಲೆ ನಿಧಾನಕ್ಕೆ ಅವರವರು ಬೇರೆ ಆಗಿದ್ರು, ಈಗಲೂ ಚೆನ್ನಾಗಿದ್ದೀರಿ. ಮಾತಾಡ್ಸೋದು ಮತ್ತೆ ಉಪಚಾರ ಮತ್ತೊಂದ್ ಮಗದೊಂದು, ಇನ್ನು ಆಸ್ತಿ ಜಾಗ ಮನೆ ಅನ್ನೋದು ಪ್ರತ್ಯೇಕ ಮಾಡ್ಕೊಂಡ್ರು ತಪ್ಪೇನಿಲ್ಲ, ಅದೊಂದ್ ರೀತಿ ಇನ್ನಷ್ಟು ಬೆಳವಣಿಗೆಗೆ ಅಥವಾ ಇನ್ನಷ್ಟು ಕೆಲಸಗಳಿಗೆ ದಾರಿ ಮಾಡಿಕೊಡುತ್ತೆ. ನೀವು ಬಹಳ ಇಷ್ಟಪಟ್ಟು ಬಾಲ್ಯದಲ್ಲಿ ಅಥವಾ ಒಂದು ಪ್ರಾಯದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ, ಈಗ ತೋಟದ ಕೆಲಸಗಳನ್ನ ಅಥವಾ ಇನ್ನು ಬೇರೆ ಕೆಲಸ ಕಾರ್ಯಗಳನ್ನ ಹೇಗೆ ನಿಭಾಯಿಸ್ಕೊಳ್ತಾ ಇದ್ರಿ ಹೇಳಿ. ನನಗೆ ಆವಾಗ್ಲಿದ್ದ ಹಂದಿ ಮತ್ತೆ ಕೋಳಿ ಸಾಕೋದು ಇಂಟ್ರೆಸ್ಟ್ ಸರ್, ಇವಾಗ್ಲೂ ಅಷ್ಟೇ ಸರ್. ಹಂದಿ ಸಾಕೋದು ಅಂತ ಹೇಳಿದ್ರೆ ಇಷ್ಟ. ಅದಕ್ಕಾಗಿ ಒಂದು ಗೂಡು ಕಟ್ಟಿ ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಒಂದ್ ಎರಡು ಹಂದಿ, ಈಗ ಒಂದು ಹಂದಿ ಸಣ್ಣದಿದೆ. ಆದ್ರೂ ಹಂದಿ ದನಗಳು ಇದರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಸರ್. ಏನದು ಆ ತರ ಪ್ರಾಣಿಗಳ ಬಗ್ಗೆನೇ ಒಲವು ಯಾಕೆ ಹೆಚ್ಚು? ಏನೋ ಗೊತ್ತಿಲ್ಲ ಸರ್, ಅದು ಸಣ್ಣದರಿಂದ ಹಾಗೆ ಬಂದ್ಬಿಟ್ಟಿದೆ ಸರ್. ಅವಾಗ ಮನೇಲೂ ಎಮ್ಮೆ ಇತ್ತು, ಹಸುಗಳಿತ್ತು, ಅವಾಗ್ಲೂ ದನ ಕರು ಕೆಲಸ ಮಾಡ್ತಿದ್ದೆ. ಹುಲ್ಲು ಕುಯ್ಯೋದು ಒಂದು ಸ್ವಲ್ಪ ಕಷ್ಟದ ಕೆಲಸ ಸರ್. ಯಾಕೆ? ನಮ್ಮ ಯಜಮಾನ್ರು ಕುಯ್ಯೋಷ್ಟು ನೀಟ್ ಆಗಿ ಬರಲ್ಲ ಸರ್. ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕರಗತವಾಗಿರುತ್ತೆ, ಕೆಲವೊಂದು ಕೆಲಸಗಳು ಬಹಳ ಇಷ್ಟ. ನಿಮಗೆ ಪ್ರಾಣಿ ಪಕ್ಷಿಗಳಂದ್ರೆ ಬಹಳ ಇಷ್ಟ. ಇನ್ನು ತೋಟದ ಕೆಲಸಗಳು, ಗದ್ದೆ ಕೆಲಸ ಅದೆಲ್ಲ ಹೇಗೆ? ಈಗ ಸಸಿ ನೆಡೋದು, ಆಮೇಲೆ ತೋಟದಲ್ಲಿ ಕಾಫಿ ಹಣ್ಣು ಬಿಡಿಸೋದು ಅಥವಾ ಕಾಫಿ ಹಣ್ಣು ತರೋದು, ಗಿಡ ಕಪಾತು, ಇದೆಲ್ಲ ಹೇಗೆ? ಅದೆಲ್ಲ ಕೆಲಸ ಇಂಟ್ರೆಸ್ಟ್ ಇದೆ ಸರ್. ಪೈರು ಕೀಳೋದು, ನಾಟಿ ಅಂತ ವಿಷಯದಲ್ಲಿ ಅಲ್ಲ, ತೋಟದಲ್ಲಿ ಗಿಡ ನೆಡೋದು ಇದೆಲ್ಲ ನಾನು ಹೆಚ್ಚಾಗಿ ಮಾಡೋದೇ ಇಲ್ಲ ಸರ್. ಎಲ್ಲ ಯಜಮಾನ್ರೆ ಮಾಡೋ ಸರ್. ಒಂದು ಗಿಡನು ನಾನಾಗಿ ನೆಡಲಿಲ್ಲ ಸರ್. ಅಂದ್ರೆ ಯೋಗ ಇಲ್ಲ ಅಂತ ಅನ್ಬೋದ ಅಥವಾ? ಅವ್ರ ನೆಟ್ರೇನೆ ಅದು ಸರಿ ಹೋಗೋದು. ತಕೊಂಡೋಗಿ ಗಿಡ ಕೊಡ್ತೀನಿ, ಗಿಡ ಗುಂಡಿ ಗಿಡೋದು ಅದೆಲ್ಲ ಮಾಡ್ತೀನಿ. ನೆಡೋದೆ ಮಾತ್ರ ಒಂದು ಕೆಲಸ ಮಾಡೋದಿಲ್ಲ, ಬಾಕಿ ಎಲ್ಲ ಕೆಲಸ ಮಾಡ್ತೀನಿ ಸರ್. ಕಳೆ ತೆಗೆಯೋದು ಇದೆಲ್ಲ ಮಾಡ್ತೀನಿ ಸರ್. ಕಚ್ಚಡ ಹೊಡಿಯೋದು, ಎರ್ತೆ ಗೊಬ್ಬರ ಹಾಕೋದು, ಗೊಬ್ಬರ ಹೊರೋದು, ಕಾಫಿ ತೋಟದ ಕಾಫಿ ತರೋದು, ಕಾಫಿ ಹೊರೋದು ಎಲ್ಲ ಕೆಲಸ ಮಾಡ್ತೀನಿ. ಆದ್ರೆ ಗಿಡ ನೆಡೋದು ಒಂದು ಕೆಲಸ ಮಾಡ್ಲಿಲ್ಲ ಸರ್. ಇಲ್ಲಿಗೆ ಬಂದ್ಮೇಲೆ ತಾಯಿ ಮನೇಲಿ ಮಾಡಿದ್ದೀನಿ. ಈಗ ಕೆಲವೊಂದ್ಸರಿ ಗಿಡ ನೆಟ್ಟು ಅನಾನುಕೂಲ ಆಗಿತ್ತ ಅಥವಾ ಯಾಕೆ ಅದ್ರ ಬಗ್ಗೆ ಒಂಥರ ಪ್ರೀತಿ ಇಲ್ಲ, ಗೌರವ ಇಲ್ಲ? ಇಲ್ಲ ಸರ್, ಹೂ ಗಿಡ ಇಂಥದೆಲ್ಲ ನೆಡ್ತೀನಿ, ತರಕಾರಿ ಬೀಜ ಹಾಕ್ತೀನಿ, ತರಕಾರಿ ಗಿಡ ಎಲ್ಲ ನೆಡ್ತೀನಿ ಸರ್. ಆದ್ರೆ ತೋಟದಲ್ಲಿ ಕಾಫಿ ಗಿಡ ಮತ್ತೆ ಮೆಣಸು ಏಲಕ್ಕಿ ಗಿಡ ಏನಿದ್ರು ನಮ್ಮ ಇವರಿಗೆ ಯಾರು ನೆಟ್ರು ಸರಿ ಹೋಗಲ್ಲ ಸರ್. ಅವರೇ ನೆಡ್ಬೇಕು ಅಂತೇಳೋ ಒಂದು ಇದು, ನಾವು ಅದಕ್ಕೆ ಅಡ್ಡ ಬರಬಾರ್ದಲ್ಲ ಸರ್, ಅದಕ್ಕೆ ಅವರೇ ನೆಡ್ತಾರೆ. ಜೊತೆಗೆ ಅವ್ರು ಮಾಡಿದ್ದು ಚೆನ್ನಾಗಿ ಬೆಳೆದಿರುತ್ತೆ ಮತ್ತೆ ಅವ್ರು ಮಾಡೋದು ಒಳ್ಳೇದಂತ ಅನಿಸಿರುತ್ತೆ, ಹಾಗಾಗಿ ಬಿಟ್ಬಿಡ್ತೀರಿ. ಇಲ್ಲ ನೀವೇ ಮಾಡ್ರಿ, ನಿಮ್ಮ ಕೈಯೇ ಚೆನ್ನಾಗಿದೆ ಅಂತ ಅನ್ಕೊಂಡಲ್ವಾ? ಹೌದು ಸರ್, ಅದೊಂದು ನಿಜ ಸರ್. ಔಷಧಿ ಹೊಡಿಯೋದು ಅಥವಾ ಯಾವ ಕೆಲಸ ಇದ್ರು ಸರ್ ಜೊತೆಯಲ್ಲಿ ಹೋಗ್ತೀನಿ ಸರ್. ನೋಡಿ, ಗಂಡ ಹೆಂಡತಿ ಕೆಲಸ ಮಾಡ್ಕೊಂತ ಬಂದ್ರಿ, ಮಗಳನ್ನ ಮದುವೆ ಮಾಡ್ಕೊಟ್ಟಿದ್ರಿ, ಮಗ ಆತನು ಡಿಪ್ಲೊಮಾ ಮಾಡ್ಕೊಂಡ, ಆತನು ಚುರುಕಿದ್ದಾನೆ. ಮಕ್ಕಳನ್ನು ಚಿಕ್ಕವರಿದ್ದಾಗ್ಲಿಂದಲೂ ಕೃಷಿಯಲ್ಲಿ ಬೆಳೆಸ್ಕೊಂತ ಬಂದ್ರಿ, ಕೆಲಸಗಳನ್ನ ಕಲಿಸ್ತಾ ಬಂದ್ರೆ ಹೇಗೆ? ಹೌದು ಸರ್, ಮಗಳು ಸಹ ಎಲ್ಲ ಕೆಲಸ ಮಾಡ್ತಿದ್ಲು ಸರ್. ಸಣ್ಣ ಏಜ್ ಅಲ್ಲಿ ಇರುವಾಗಲೇ ಒಂದು 6-7 ಕ್ಲಾಸಿಗೆ ಹೋಗು, ಹೆರ್ತೆ ಕೆಲಸದಿಂದ ಕಚ್ಚಡ ಹೊಡಿಯೋದು, ಶುಂಠಿ ಕಳೆ ಕೀಳೋದು ಎಲ್ಲ ಕೆಲಸ ಮಾಡ್ತಿದ್ರು ಸರ್. ಮಕ್ಕಳು ಇಬ್ರು ಸಹ ಮಾಡಿದ್ದಾರೆ, ಅವನು ಈಗಲೂ ಮಾಡ್ತಿದ್ದಾನೆ ಸರ್. ಸಂಜೆ ಈಗ ಟೈಮ್ ಇರಲ್ಲ, ಬೆಳಿಗ್ಗೆ ಎಲ್ಲ ಕೆಲಸ ಮಾಡ್ತಾನೆ, ರಜೆಯಲ್ಲಿ ಮಾಡ್ತಾನೆ. ಒಳ್ಳೇದೇ, ಕೃಷಿ ಕೆಲಸ ಮಾಡೋದು ತಪ್ಪೇನಿಲ್ಲ ಅಥವಾ ಅದು ಬೇಡವಾದ್ದು ಅಲ್ಲ ಅಲ್ವಮ್ಮ? ಹೌದು ಸರ್, ಅದು ನಿಜ ಸರ್. ನಮ್ಮ ಬದುಕಿನ ಬೆಳವಣಿಗೆಗೆ ನಮ್ಮ ನಮ್ಮ ಕೆಲಸಗಳನ್ನ ಮಾಡ್ಕೊಂತ ಜಮೀನಿನ ಕೆಲಸಗಳನ್ನ ಕೈಗೊಂಡು ಆನಂದದಾಯಕವಾಗಿ ಹೋಗೋದು ತಪ್ಪೇನಿಲ್ಲ. ಮತ್ತೆ ಬರೀ ಓದಿಸ್ಬೇಕು ಓದಿಸ್ಬೇಕು ಅನ್ನೋದು ಅಷ್ಟೊಂದು ಸೂಕ್ತ ಅಲ್ಲ. ಓದೋದ್ರ ಜೊತೆಗೆ ಈ ಕಡೆ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂತ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯದ ದೃಷ್ಟಿಯಲ್ಲಿ ಒಳಿತನ ಕಂಡುಕೊಳ್ಳೋ ನಿಟ್ಟಿನಲ್ಲೇ ಗಮನ ಹರಿಸ್ಬೇಕು ಅಲ್ವಮ್ಮ? ಹೌದು ಸರ್. ಹೇಳಿ, ಮನೆ ಕೆಲಸಗಳನ್ನ ನೀವೇ ಮಾಡ್ಕೊಂತೀರಿ, ನಿಮ್ಮ ಯಜಮಾನ್ರು ಕೈ ಜೋಡಿಸ್ತಾರ ಅಡಿಗೆಗೆ ಅದಕ್ಕೆ ಇದಕ್ಕೆ ಅಂತ ಅನ್ಕೊಂಡು? ಅಡಿಗೆಗೆಲ್ಲ ಬರೋದಿಲ್ಲ ಸರ್, ಮತ್ತೆ ಬೇರೆ ದನ ಕರು ಕೆಲಸ ಹುಲ್ಲು ತರೋದೆಲ್ಲ ಬೆಳಿಗ್ಗೆ ಹೋಗಿ ತಂದು ಬಿಡ್ತಾರೆ. ಅಡಿಗೆ ಕೆಲಸ ನೀವೇ ಮಾಡ್ತೀರಾ ಅಥವಾ ಮಗ ಸ್ವಲ್ಪ ಸಹಾಯಕ್ಕೆ ಬರ್ತಾರೆ ಹೇಗೆ? ತುಂಬಾ ಜನ ಇರುವಾಗ ಒಂಚೂರು ಸಹಾಯ ಬರ್ತಾರೆ, ಮತ್ತೆ ನಾವೇ 3 ಅಲ್ಲ ಸರ್, ಅದಷ್ಟು ಕಷ್ಟಕರ ಆಗೋದಿಲ್ಲ. ಅಷ್ಟೇ, ಅದೇನಿಲ್ಲ, ಮನಸ್ಸಿಗೆ ಸ್ವೀಕರಿಸ್ಕೊಂಡಂಗೆ. ಒಬ್ಬರಿಗೆ ಮಾಡ್ಕೊಳ್ಳೋದು ಕಷ್ಟ ಅಂತ ಅನ್ನೋರಿಗೆ ಇನ್ನು 3 ಇನ್ನೂ ಕಷ್ಟ ಅಂತ ಅನ್ನೋ ತರ ಆಗ್ಬಿಡುತ್ತೆ. 5 ಜನಕ್ಕೆ ಮಾಡೋರಾದ್ರೆ ಹೇ ಇಬ್ರು 3 ಏನೇನು ಕಷ್ಟ ಅಲ್ಲ ಅಂತ ಅನ್ಕೊಂಡು ಆಗೋದಿದೆ. ಅಡಿಗೆ ಕೆಲಸಗಳನ್ನ ಮಾಡ್ಕೊಂಡು ಮನೆ ಕೆಲಸಗಳನ್ನ ನಿಭಾಯಿಸ್ಕೊಂಡು ತೋಟದ ಕೆಲಸ ಗದ್ದೆ ಕೆಲಸ ಇನ್ನು ಕೊಟ್ಟಿಗೆದು ಅದು ಇದು ಅಂತ ಮಾಡ್ಕೊಂತ ಹೋದ್ರೆ ದಿನ ಹೋಗಿದ್ದೇ ಗೊತ್ತಾಗೋದಿಲ್ಲ ಅಲ್ವಮ್ಮ? ಹೌದು ಸರ್, ಹೊರಗಡೆ ಹೋದಾಗ ಮಾತ್ರ ಸ್ವಲ್ಪ ಮನೆ ಕಡೆ ಕಿರಿಕಿರಿ ಅನಿಸ್ತದೆ, ಅಯ್ಯೋ ಆಗ್ಲಿಲ್ಲ ಅಂತ. ಮತ್ತೆ ಮನೇಲಿರುವಾಗ ಅದು ಅಚ್ಚುಕಟ್ಟಾಗಿ ಮಾಡಿ ಹೋಗ್ತದೆ ಸರ್. ನಿಮ್ಮ ಸಹೋದರಿಯರು ಇಬ್ರು ನೌಕರಿಗೆ ಹೋಗಿದ್ದಾರೆ, ಮತ್ತಿನ್ನೊಬ್ರು ಪದವಿ ಮಾಡ್ಕೊಂಡ್ರು, ಆಮೇಲೆ ನಿಮ್ಮ ಗೆಳತಿಯರು ಅವ್ರಿವ್ರು ಎಲ್ಲೆಲ್ಲ ಇದಾರೆ, ಏನೇನು ಮಾಡ್ತಾ ಇದಾರೆ, ಅದನ್ನೆಲ್ಲ ಕೆಲವೊಂದ್ಸಾರಿ ಸುಮ್ಮನೆ ಗಮನಿಸ್ತಾ ಇರ್ತೀರಿ, ಮಾತಾಡ್ತಾ ಇರ್ತೀರಿ. ಏನನ್ನಿಸುತ್ತೆ ನಿಮ್ಮ ಕೃಷಿ ಬದುಕು, ಈ ಒಂದು ಹಳ್ಳಿ ಬದುಕು? ಇಲ್ಲ ಸರ್, ನನ್ನ ಆತ್ಮೀಯ ಗೆಳತಿ ಅಂತ ಹೇಳಿದ್ರೆ ಪದ್ಮಾವತಿ ಅಂತ, ಅವಳು ಮಾತ್ರ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ಆದ್ರೆ ಅವರು ಸಹ ಹೇಳ್ಕೊಳ್ತಾಳೆ, ಆದ್ರೆ ಅವಳು ಹೇಳ್ತಾಳೆ ಸರ್ ನೀನೇ ಲಕ್ಕಿ ಅಂತ ಹೇಳ್ತಾಳೆ. ಏನು ಲಕ್ಕಿ ಅಂದ್ರೆ? ಅಂದ್ರೆ ಏನೋ ಗೊತ್ತಿಲ್ಲ ಸರ್, ಮಾತಾಡುವಾಗೆಲ್ಲ ನೀನೇ ಖುಷಿಯಾಗಿದ್ದೀಯ ಅಂತ ಹೇಳ್ತಾರೆ. ಪದ್ಮಾವತಿ ಅವ್ರು ಏನ್ ಮಾಡ್ತಾರೆ? ಅವರು ಖುಷಿ, ಅವರು ಲಕ್ಕಿ ಅಲ್ಲ ಅಂತ ಅನ್ಕೊಂಡಿದಾರೆ ಅಥವಾ ಅವ್ರು ಖುಷಿಯಾಗಿಲ್ಲ ಅಂತ ಅನ್ಕೊಂಡು? ಗಾಳಿ ಬಿಡಲಿ ಹೆಚ್ಚು ಬೆಳೆ ಬರೋದಿಲ್ಲ ಸರ್, ಆ ಏರಿಯಾ ಸ್ವಲ್ಪ ಬೆಳೆ ಬರೋದಿಲ್ಲ, ಅದಕ್ಕಾಗಿ ಅವ್ರು ಸ್ವಲ್ಪ ಬೇಜಾರಾಗ್ತದಲ್ಲ ಸರ್. ಕೆಲಸ ಮಾಡಿ ಮಾಡಿ ನಮ್ಮಷ್ಟು ಉತ್ಪನ್ನ ಬರೋದಿರೋದಿರುವಾಗ ಅವ್ರಿಗೂ ಬೇಜಾರಾಗ್ತದಲ್ಲ, ಆವಾಗ ಹೇಳ್ಕೊಳ್ತಾಳೆ ಅಷ್ಟೇ. ನಿಮ್ಮ ಸಂಬಂಧದಲ್ಲಿ ಬೇರೆ ಬೇರೆ ನೋಡಿದ್ರಿ, ನಿಮ್ಮ ಸಹೋದರಿಯವರು ಅವರು ನೌಕರಿಯಲ್ಲಿ ಇದ್ದಾರೆ, ಅವ್ರದ್ದು ಒಂಥರ ಸಂತೋಷಕರ ಬದುಕೆ ಅಂತ ಅನ್ಕೊಂಡು ಅರ್ಥೈಸ್ಕೊಳ್ಬಹುದು. ಇಲ್ಲ ಅದೆಂಥದ್ದು ಪೇಟೆ ಜೀವನ ಅಂತ ಹೇಳ್ಕೊಳ್ಳೋರು ಇದ್ದಾರೆ, ಉದ್ಯೋಗದಲ್ಲಿರೋರು, ಮತ್ತಿನ್ನು ಪೇಟೆಯಲ್ಲಿರೋರು, ಅವ್ರ ಬದುಕನ್ನ ಸುಮ್ಮನೆ ಅವಲೋಕನ ಮಾಡಿದರೆ ನಿಮ್ಮ ಹಳ್ಳಿ ಬದುಕು ಏನನ್ಸುತ್ತೆ? ಇಲ್ಲ ಸರ್, ಉದ್ಯೋಗದಲ್ಲಿ ಇರೋರು ಅವರು ನಿಜವಾಗಿ ನೆಮ್ಮದಿಯಾಗಿರೋದಿಲ್ಲ ಸರ್. ಈಗ ಕೃಷಿಯಲ್ಲಿ ಆದ್ರೆ ನಿಜವಾಗಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಕೆಲಸ ಅಂತ ಆದ್ರೂ ಸಹ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ. ಅದೊಂಥರ ಅನುಭವ ಆದವರಿಗೆ ಮಾತ್ರ ಅನುಭವ ಗೊತ್ತಾಗೋದು ಸರ್. ನಿಜವಾಗ್ಲಿ ನಾವು ಕೆಲಸ ಮಾಡಿ ಅದರ ಒಂದು ಸತ್ಯಾಸತ್ಯತೆಯನ್ನು ನೋಡ್ತೀವಲ್ಲ ಆಗ್ಲೇ ಗೊತ್ತಾಗೋದು. ಹಳ್ಳಿಯಲ್ಲಿ ಏನೂ ಇಲ್ಲ ಅಂತ ಕೆಲವೊಬ್ರು ಮಾತಾಡ್ತಿದೆ, ಹಳ್ಳಿಯಲ್ಲಿ ಏನೆಲ್ಲ ಕಷ್ಟ ಇದೆ ಅಂತ ಹೇಳೋದಿದೆ, ಆದರೂ ಸುಖನೂ ಇದೆ ಅಂತ ನಾವು ಮರಿಲಿಕ್ಕೆ ಆಗೋದಿಲ್ಲ. ಸುಖ ಸಂಪತ್ತು ಹಳ್ಳಿಯಲ್ಲೂ ಇದೆ, ಆಮೇಲೆ ನಾನಾ ರೀತಿಯ ಒಳ್ಳೊಳ್ಳೆ ಅನುಭವಗಳು ನಮಗೆ ಆಗ್ತಾ ಇರ್ತವೆ. ಕೃಷಿಯಲ್ಲಿ ನೀವು ಚೆನ್ನಾಗಿ ತೊಡಸ್ಕೊಂಡು ಬಹಳ ಇಷ್ಟಪಟ್ಟು ಕೃಷಿ ಕುಟುಂಬಕ್ಕೆ ಬಂದಿದ್ದೀರಿ, ಉಲ್ಲಾಸದಿಂದ ಈಗಲೂ ನೀವು ಕೆಲಸ ಮಾಡ್ಕೊಂಡು ಹೋಗ್ತಿದ್ರಿ, ಬೆಳವಣಿಗೆಗೂ ಕೈ ಜೋಡಿಸಿದಿರಿ. ನಿಮ್ಮ ಮನೆ ಬೆಳವಣಿಗೆ ಆಗಬೇಕಾದ್ರೆ ನಿಮ್ಮ ಪಾತ್ರನೂ ಇದ್ದೇ ಇದೆ, ಮತ್ತೆ ನಿಮ್ಮ ಯಜಮಾನರು ಮಕ್ಕಳನ್ನು ಕೈ ಜೋಡಿಸಿದರೆ ಸಹಕರಿಸಿದರೆ ಭಾಗಿಯಾಗಿದ್ದಾರೆ. ಮಾಡ್ತಾ ಹೋದ್ರೆ ತುಂಬಾ ಇದಾವೆ ಕೆಲಸಗಳು. ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ ಅಮ್ಮ, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ ಮಡಿಕೇರಿ ತಾಲೂಕು ಕಗ್ಗೂಡ್ಲು ಗ್ರಾಮದ ಮಂದಿರ ಕೆ ಮಾದಪ್ಪ ಅವರ ಪತ್ನಿ ನಳಿನಿ ಅವರ ಜೊತೆಗೆ ನಾವು ನಡೆಸಿದ ಸಂದರ್ಶನವನ್ನ ಆಲಿಸಿಕೊಂಡ್ರಿ. ನೋಡಿ, ಬಾಲ್ಯದಿಂದಲೂ ಕೃಷಿಯಲ್ಲಿ ಆಸಕ್ತಿ ಇಟ್ಕೊಂಡು ಕೃಷಿ ಕುಟುಂಬಕ್ಕೆ ಹೋಗ್ಬೇಕನ್ನೋ ಒಂದು ಆಲೋಚನೆಯಿಂದ ಬಂದು ಸೇರ್ಕೊಂಡಿದ್ದಾರೆ. ಈಗಲೂ ಲವಲವಿಕೆಯಿಂದ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ನಾವು ಏನು ಯಾರಿಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಇಲ್ಲಿ ಸುಖ ಇದೆ, ಇಲ್ಲೂ ನೆಮ್ಮದಿ ಇದೆ, ಇಲ್ಲಿನೂ ಅಭಿವೃದ್ಧಿ ಆಗ್ಲಿಕ್ಕೆ ಅವಕಾಶಗಳಿದ್ದಾವೆ ಅಂತ ಅನ್ಕೊಂಡು ಅವರ ಮಾತುಗಳಿಂದ ನೀವು ವಿಷಯಗಳನ್ನ ಕೇಳಿಸ್ಕೊಂಡಿದ್ರಿ. ನಿಜ, ಮನೆಯಲ್ಲಿ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತಾ ಹೋದ್ರೆ ಅದೇ ಬೇಸಾಯದ ಅಭಿವೃದ್ಧಿಯ ಗುಟ್ಟು. ಕೆಳಗ್ರೆ ವಿರಾಜಪೇಟೆ ತಾಲೂಕು ಆರ್ಜಿ ಪೆರಂಬಾಡಿ ಗ್ರಾಮದ ಚಟ್ಟನೆರವನ ಪಿ ಚಂದ್ರಶೇಖರ್ ಅವರ ಪತ್ನಿ ಶಶಿಕಲಾ ಅವರ ಜೊತೆಗೆ ನಾವು ಮಾತನಾಡ್ತಾ ಇದ್ದೀವಿ. ಶಶಿಕಲಾ ಅವರಿಗೂ ಕೃಷಿ ಆಸಕ್ತಿ ಇದೆ. ಮದೆನಾಡು ಗ್ರಾಮದ ಪಟ್ಟಡ ಕುಟುಂಬದವರು. ಇಲ್ಲಿಗೆ ಯಾವಾಗ ಬಂದರು, ಅವರ ವಿದ್ಯಾಭ್ಯಾಸದ ಹಿನ್ನೆಲೆ ಮತ್ತು ವಿಶೇಷವಾಗಿ ಅವರ ಅತ್ತೆಯವರನ್ನ ಕಂಡ ಒಂದು ವಿಷಯವನ್ನು ಇವತ್ತು ಉಲ್ಲೇಖ ಮಾಡ್ತಾರೆ. ಅವರ ಅತ್ತೆ ಭೋಜಮ್ಮನವರು 78ನೇ ವಯಸ್ಸಿನಲ್ಲಿ ತೀರ್ಕೊಂಡ್ರು ಅಂತ ಅನ್ಕೊಂಡು ಹೇಳ್ತಾ ಇದ್ರು. ಅಲ್ಲಿವರೆಗೂ ಅವರಿಗಿದ್ದ ಆಸಕ್ತಿ ಕ್ರಿಯಾಶೀಲತೆಯನ್ನ ಉಲ್ಲೇಖ ಮಾಡ್ತಾ ಇದ್ರು ಇವರು ಮತ್ತು ಇವರ ಪತಿ. ಶಶಿಕಲಾ ಅವರ ಅಭಿಪ್ರಾಯಗಳನ್ನು, ಅನಿಸಿಕೆಗಳನ್ನು, ಅನುಭವಗಳನ್ನು ಇವತ್ತು ತಾವು ಆಲಿಸಿಕೊಳ್ಬಹುದು. ಅಮ್ಮ ಹೇಳಿ, ನೀವು ಮದೆನಾಡಿನಲ್ಲಿ ಚಿಕ್ಕವರಿದ್ದಾಗಲಿಂದ ಬೆಳೆಯುವಾಗ ಅಪ್ಪ ಅಮ್ಮ ಕೃಷಿ ಕೆಲಸ ಕಲಿಸ್ತಾ ಇದ್ರ, ನೀವು ಕಲಿತಾ ಇದ್ರ, ಆಗಿನ ದಿನಗಳನ್ನ ನೆನಪು ಮಾಡ್ಕೊಳ್ಳಿ. ಹೌದು ಸರ್, ನಾವು ಚಿಕ್ಕವರಿರುವಾಗ ಅಪ್ಪ ಅಮ್ಮನ ಜೊತೆ ಕೆಲಸ ಮಾಡ್ತಾ ಇದ್ದೆ. ಓದ್ಕೊಂಡು ನಾವು ರೇಷ್ಮೆ ಕೃಷಿ ಮಾಡ್ತಾ ಇದ್ರು. ಕೃಷಿ ನಮ್ಮ ಅಣ್ಣನಿಂದ ನಾವು ಕಲ್ತರು. ಅಣ್ಣ ಕಾಲೇಜಿಗೆ ಹೋಗೋತ್ತಿಗೆ ಅಲ್ಲಿ ಮಧ್ಯ ಮಹೇಶ್ವರ ಕಾಲೇಜಲ್ಲಿ ರೇಷ್ಮೆ ಕೃಷಿ ಮಾಡ್ತಾ ಇದ್ರು. ಅದನ್ನ ಬಂದು ನಮ್ಮ ಮನೇಲಿ ಹೇಳಿ ನಾವು ಮನೇಲಿ ರೇಷ್ಮೆ ಕೃಷಿನ ಮಾಡ್ತಾ ಇದ್ರು. ಆಮೇಲೆ ತೋಟಲ್ಲಿ ತರಕಾರಿ ಎಲ್ಲ ಬೆಳೀತಾ ಇದ್ರು. ಆಮೇಲೆ ಶಾಲೆಗೆ ಹೋಗ್ಕೊಂಡು ಅಪ್ಪ ಅಮ್ಮನ ಜೊತೆ ಕೃಷಿ ಮಾಡ್ಕೊಂಡು ಇದ್ದು. ಆಮೇಲೆ ನಾನು PUC ಗಂಟ ಓದಿದೆ. PUC ಆದ್ಮೇಲೆ ಕಾಫಿ ತೋಟ ತಂದೆ ಜೊತೆ ಹೋಗಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ನಂದು ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ನಾನು ಅತ್ತೆ ಇಬ್ಬರೇ ಇದ್ರು ಇಲ್ಲಿ, ಹಸ್ಬೆಂಡ್ ಆರ್ಮಿಲಿ ಇದ್ರು. ಆಮೇಲೆ ಅತ್ತೆ ಜೊತೆ ಹೊಂದಾಣಿಕೆ ಚೆನ್ನಾಗಿತ್ತು. ನಾನು ಅತ್ತೆ ಇಬ್ರು ಸೇರ್ಕೊಂಡು ಕೆಲಸ ಮಾಡಿಸ್ಕೊಂಡು ಇಬ್ರು ಜೊತೆಲಿ ಇದ್ರು. ಆಮೇಲೆ ಹಸ್ಬೆಂಡ್ ಜೊತೆ ಒಂದು 3 ತಿಂಗಳು ಹೋಗಿದ್ದೆ ಜೊತೆಲಿ. ಆಮೇಲೆ ನನಗೆ ಮಗು ಆಯ್ತು. ಮಗು ಆದ್ಮೇಲೆ ಹೋಗಿಲ್ಲ ನಾನು. ಆಮೇಲೆ ತೋಟ ನೋಡ್ಕೊಳ್ತಿದ್ದೆ, ಅತ್ತೆನ ನೋಡ್ಕೊಳ್ತಾ ಇದ್ರು. ಆಮೇಲೆ ಇವ್ರು ರಿಟೈರ್ಡ್ ಆಗಿ ಬಂದ್ರು. ಇವ್ರ ಜೊತೆ ಇಬ್ರು ಸೇರ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ರು. ಫಸ್ಟ್ ಶುಂಠಿ ಮಾಡಿದ್ರು, ಸ್ವಲ್ಪ ತೋಟ ಆಗಿತ್ತು, ಬಾಕಿ ಗದ್ದೆ ಜಾಗ ಎಲ್ಲ ಇತ್ತು. ಸ್ವಲ್ಪ ಶುಂಠಿ ಮಾಡಿ ಆಮೇಲೆ ತೋಟ ಮಾಡಿದ್ರು. ತೋಟದಲ್ಲಿ ನಾವು ಈಗ ಕಾಫಿ, ಅಡಿಕೆ, ತೆಂಗು, ಬಾಳೆ ಎಲ್ಲ ಮಾಡಿದೀವಿ. ಒಳ್ಳೆಮೆಣಸು ಫಸಲೆಲ್ಲ ಚೆನ್ನಾಗಿ ಬರ್ತಾ ಉಂಟು. ಸುಮಾರು 18 ವರ್ಷಗಳ ಕಾಲ ನಿಮ್ಮ ಯಜಮಾನರು ಸೇನೆಯಲ್ಲಿದ್ದಾಗ ನೀವು ಮತ್ತು ನಿಮ್ಮ ಅತ್ತೆ ತೋಟದ ಕೆಲಸಗಳನ್ನ ನಿಭಾಯಿಸ್ಕೊಂತ ಬಂದ್ರಿ. ನಿಮ್ಮ ಮಾವರ್ನ ನೀವು ಕಾಣ್ಲಿಲ್ಲ ಅನ್ಸುತ್ತಲ್ವಾ? ಇಲ್ಲ, ಕಾಣ್ಲಿಲ್ಲ ಸರ್. ಅವರು ನಮ್ಮ ಯಜಮಾನರು ಚಿಕ್ಕವರು ಇರುವಾಗ ತೀರಿ ಹೋಗಿದ್ದಾರೆ. ಅವ್ರನ್ನ ನೋಡಿಲ್ಲ ನಾನು. ಅತ್ತೆಯವರ ಒಂದು ಮಾರ್ಗದರ್ಶನ ಮತ್ತು ಅವರ ಆಸಕ್ತಿ, ಉತ್ಸುಕತೆ ಅಥವಾ ಕ್ರಿಯಾಶೀಲತೆ ಇದ್ರ ಬಗ್ಗೆ ಹೇಳಿ. ಎಷ್ಟೋ ಜನ ಮಹಿಳೆಯರು ಅಷ್ಟಕ್ಕಷ್ಟ ನಂತರ ಆಗ್ಬಿಡುತ್ತೆ, ಏನೇನೋ ಇತಿಮಿತಿಗಳಲ್ಲಿ ಅವ್ರದೇ ಆದ ಸಮಸ್ಯೆಗಳಲ್ಲಿ ಇರ್ತಾರೆ. ಕೆಲವೊಬ್ರು ಏನೆಲ್ಲ ಸಮಸ್ಯೆಗಳ ಮಧ್ಯದಲ್ಲೂ ಬಹಳ ಲವಲವಿಕೆಯಿಂದ ತೋಟವನ್ನು ನಿಭಾಯಿಸ್ಕೊಂತ, ಮನೆತನವನ್ನು ನೋಡ್ಕೊಳ್ತಾ, ಮಕ್ಕಳನ್ನು ಸಾಕೊಳ್ತಾ, ಏನಪ್ಪ ಹೀಗೂ ಇದರಲ್ಲ ಅಂತ ಅನ್ಕೊಂಡು ಆಶ್ಚರ್ಯವನ್ನ ತರಿಸ್ತಾರೆ. ನಿಮ್ಮ ಅತ್ತೆಯವ್ರ ಬಗ್ಗೆ ಹೇಳಿ, ಭೋಜಮ್ಮನವರು ಹೇಗೆ ಲವಲವಿಕೆಯಿಂದ ಕೆಲಸ ಮಾಡ್ಕೊಂತ ಬಂದ್ರು ಅಂತ್ಯದ ತನಕ? ಅತ್ತೆಯವರು ತುಂಬಾ ಧೈರ್ಯವಂತ ಸರ್. ಆಮೇಲೆ ತುಂಬಾ ಆಕ್ಟಿವ್ ಆಗಿದ್ರು. ಎಲ್ಲ ಕೆಲಸ ಅವರು ಮಾಡ್ತಿದ್ರು. ಮನೆ ಕೆಲಸನೂ ಮಾಡ್ತಿದ್ರು, ತೋಟ ಕೆಲಸನೂ ಮಾಡ್ತಾ ಇದ್ರು. ಆಮೇಲೆ ಯಾರಿಗೂ ಏನು ಹೇಳೋದಾಗ್ಲಿ ಬೈಯೋದಾಗ್ಲಿ ಮಾಡ್ತಿದ್ರಿಲ್ಲ. ಫಸ್ಟ್ ಹೆಣ್ಮಕ್ಳನ್ನೆಲ್ಲ ಮದುವೆ ಮಾಡಿಬಿಟ್ಟು ಅವರು ಮಗನಿಗೆ ಮದುವೆ ಮಾಡಿದ್ರು. ನಾವು ಅತ್ತೆ ಸೊಸೆ ತುಂಬಾ ಚೆನ್ನಾಗಿ ಇದ್ರು ಸರ್. ಹಸುಗಳನ್ನ ನೋಡ್ಕೊಳ್ಳೋದು ಮತ್ತೆ ಇತರೆ ವಿಚಾರಗಳು? ಹಸುಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ರು. ಆಗಾಗ ಹೋಗಿ ಹುಲ್ಲಾಕೋದು, ಸಗಣಿ ತೆಗೆಯೋದು ಎಲ್ಲ ಮಾಡ್ತಾ ಇದ್ರು. ಆಮೇಲೆ ಹಾಲು ನಾನೇ ಕರಿತಾ ಇದ್ದೆ. ಆಮೇಲೆ ತೋಟದ ಕೆಲಸಕ್ಕೂ ಸ್ವಲ್ಪ ಸ್ವಲ್ಪ ನನ್ನ ಜೊತೆ ಬರ್ತಾ ಇದ್ರು. ನಾನು ಅತ್ತೆ ಜೊತೆ ಹೋಗ್ತಾ ಇದ್ದೆ. ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ರು ಸರ್. ಇನ್ನೇನು ಜೀವ ಹೋಗ್ತಾ ಇದೆ ಅನ್ನೋ ಹಂತದವರೆಗೂ ಎಷ್ಟೋ ಜನ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂತ ಕಳೆದುದನ್ನ ಎಷ್ಟೋ ಜನ ಮರಿಲಿಕ್ಕಾಗಲ್ಲ. ಅತ್ತೆವ್ರದ್ದು ಹಾಗೆ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. ಕೊನೆಯ ಕ್ಷಣದವರೆಗೂ ಅವರ ಲವಲವಿಕೆ ನೀವು ಗಮನಿಸಿದ್ರಿ, ಹೇಳಿ. ಹೌದು, ಅವ್ರು ತುಂಬಾ ಆಕ್ಟಿವ್ ಆಗಿಬಿಟ್ಟು ಕೆಲಸ ಮಾಡ್ತಾ ಇದ್ರು. ಸಾಯೋ ತನಕೂ ಅವರು ಹಾಸಿಗೆ ಹಿಡಿದಿಲ್ಲ. ಸಾಯೋ ದಿವಸನು ಚೆನ್ನಾಗಿ ಊಟ ಮಾಡಿ ಅವರೇ ಸ್ನಾನ ಮಾಡಿ, ನಾನು ನೀರು ಅವರಿಗೆ ಸ್ನಾನ ಮಾಡಕ್ಕೆ ಹಂಡೆಯಿಂದ ತೆಗೆದುಕೊಟ್ಟು ಬಂದಿದ್ರು. ಅವರೇ ಸ್ನಾನ ಮಾಡಿಕೊಂಡ್ರು, ಆಮೇಲೆ ತೀರಿ ಹೋಗಿದ್ದವರು. ತಮ್ಮ ಯಜಮಾನರು ತೀರ್ಕೊಂಡು ಎಷ್ಟೋ ವರ್ಷ ಆಯ್ತು ನೋಡಿ, 1980 ಪೊನ್ನಪ್ಪನವರು ತೀರ್ಕೊಂಡ್ರು ಅಂತ ಅನ್ಕೊಂಡು ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು. 1980 ರಿಂದ 2021 ನವೆಂಬರ್ ವರೆಗೆ ಮನೆತನವನ್ನು ನಿಭಾಯಿಸಿ ತಾವು ಒಂಥರ ಆಸಕ್ತಿಯಿಂದ ಜೀವನ ಮಾಡಿದ್ದನ್ನ ನೀವೆಲ್ಲರೂ ಮರೀಲಿಕ್ಕೆ ಆಗುದಿಲ್ಲ. ಭೋಜಮ್ಮನವರು ಏನು ಓದಿದ್ರು ಅಂತ ಏನಾದ್ರೂ ನಿಮ್ ಗಮನಕ್ಕೆ ಬಂದಿದ್ಯಾ? ಅವರು 4ನೇ ತರಗತಿ ಗಂಟ ಓದಿದೆ ಅಂತ ಹೇಳ್ತಿದ್ರು. ಅವರೇ ಮನೆ ಹಿರಿ ಮಗಳು ಕಾಣುತ್ತದೆ, ಹಾಗಾಗಿ ಅವ್ರ ಮೇಲೆ ತುಂಬಾ ಇದು ಇತ್ತು, ತುಂಬಾ ಓದ್ಸಕ್ಕಾಗಿಲ್ಲ. ಅವರು 5 ಮಕ್ಕಳೇನೋ ಹಾಗೆ, ಮತ್ತೆ 20 ವಯಸ್ಸು ಆಗುತ್ತೆ ಅವ್ರನ್ನ ಮದುವೆ ಮಾಡಿ, ಮತ್ತೆ ಅವ್ರ ಅಪ್ಪ ಅಮ್ಮನ ಸಹ ಇವರೇ ಇಲ್ಲಿ ನೋಡ್ಕೊಂಡು ಜೀವನ ಹಂಗೆ ಸಾಗಿಸ್ತಾ ಇದ್ರು. ನಾನು ಮದುವೆಕ್ಕೆ ಮುಂಚೆ ತುಂಬಾ ಹಸುಗಳು ಇತ್ತು ಇಲ್ಲಿ. ನೀವು ತವ್ರ ಮನೆಯಲ್ಲಿ ಕೃಷಿ ಕೆಲಸಗಳನ್ನ ಕಲಿತ್ರಿ, ರೇಷ್ಮೆ ಹುಳು ಸಾಕ್ತಾ ಇದ್ರು ಅಂತ ಹೇಳ್ತಾ ಇದ್ರಿ. ಎಷ್ಟು ವರ್ಷಗಳ ಕಾಲ ರೇಷ್ಮೆ ಕೃಷಿಯನ್ನ ಮಾಡಿದ್ರು ನಿಮ್ಮ ತವ್ರ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ಸಹೋದರರು? ನಾವು ರೇಷ್ಮೆ ಕೃಷಿ 8 ವರ್ಷ ಮಾಡಿದೀವಿ ಸರ್. ಆಮೇಲೆ ನನ್ನ ಮದುವೆ ಆಗಿ 2-3 ವರ್ಷ ಮಾಡಿದ್ರು ಅವರು, ಆಮೇಲೆ ಬೇಡ ಅಂತ ಬಿಟ್ರು. ಇಲ್ಲಿಗೆ ಬಂದಾಗ ಅಲ್ಲದು ಇಲ್ಲದು ಒಂದು ಭಿನ್ನವಾದ ವಾತಾವರಣವೇ. ಮದೆನಾಡಿನಲ್ಲಿ ಬೀಳುವ ಮಳೆ ಮತ್ತೆ ಇಲ್ಲಿ ಪರಿಸರ ನೋಡಿದ್ರೆ ಸ್ವಲ್ಪ ಭಿನ್ನತೆ ಇದೆ. ಇಲ್ಲಿ ಬಂದಾಗ ಹೇಗೆ ಹೊಂದ್ಕೊಂಡ್ರಿ, ಇಲ್ಲಿಯ ಕೆಲಸಗಳಲ್ಲಿ ನಿಮ್ಮನ್ನು ಹೇಗೆ ತೊಡಸ್ಕೊಂಡ್ರಿ, ಪ್ರಾರಂಭದಲ್ಲಿ ಏನು ಅನಿಸ್ತಾ ಇತ್ತು? ಪ್ರಾರಂಭದಲ್ಲಿ ಸ್ವಲ್ಪ ಮನೆ ಕಡೆ ಯೋಚನೆ ಆಗ್ತಾ ಇತ್ತು ಸರ್. ಆಮೇಲೆ ನಾನು ಅತ್ತೆ ಇಬ್ಬರು ಇದ್ದಕ್ಕೆ ಅಷ್ಟು ನನಗೆ ತೊಂದರೆ ಆಗಿಲ್ಲ. ಆ ಕಡೆ ಕಡೆ ಜಗಳಾಡೋರು ಯಾರು ಇಲ್ಲ. ನಾವೇ ಇಬ್ರು ನಮ್ಮ ಪಾಡಿ ಕೆಲಸ ಮಾಡ್ತಿದ್ರು, ಜೊತೆಲಿರ್ತರು, ಮತ್ತೆ ಇಬ್ರು ಜೊತೆಲಿ ಊಟ ಮಾಡಿ ಹಂಗೇನೆ ಮಾಡ್ಕೊಂಡು ಬಿಡ್ತಿದ್ರು ಮಾತಾಡ್ಕೊಂಡು. ಅವರು ಯಾರ ಮನೆಗೆ ಹೋಗ್ತಿರಲಿಲ್ಲ, ನಾನು ಯಾರ ಮನೆಗೆ ಹೋಗ್ತಿರ್ಲಿಲ್ಲ, ಹಂಗೆ ನಮ್ಮಿಬ್ರು ಕೆಲಸ ಮಾಡ್ಕೊಂಡು ನಾವು ಇದ್ರು. ಅಡಿಗೆ ಮಾಡೋದನ್ನ ತವ್ರ ಮನೆಯಲ್ಲಿ ನೀವು ಕಲಿತ್ರೆ? ಅಲ್ಲೇ ಕಲಿತು ಬಂದಿದ್ದೆ ಸರ್. ಇಲ್ಲಿ ಈಗ ಮದುವೆ ಆದ ಹೊಸದರಲ್ಲಿ ತೋಟದ ಕೆಲಸಗಳು ಅದೆಲ್ಲ ಹೇಗೆ ನಿಮ್ಮನ್ನ ತೊಡಗಿಸಿಕೊಳ್ಳಿಕ್ಕೆ ಮುಂದಾದ್ರಿ? ಈಗ ನಿಮ್ಮ ಯಜಮಾನರು ಸೇನೆಗೆ ಹೋಗಿ 18 ವರ್ಷಗಳ ಕಾಲ ಕೆಲಸ ಮಾಡಿ ಬಂದ್ರಲ್ಲ, ಆ ಸಮಯದಲ್ಲಿ ಹೇಗೆ ನಿಭಾಯಿಸ್ತಾ ಇದ್ರಿ ಕಾರ್ಮಿಕರನ್ನ ಮತ್ತಿನ್ನು ಬೇರೆ ಕೆಲಸಗಳನ್ನ? ನಾನು 5 ಗಂಟೆಗೆ ಹೇಳ್ತಾ ಇದ್ದೆ ಸರ್. ಹಸುಗಳಿತ್ತು ಹಾಲು ಕರೆಯಕ್ಕೆ, ಆಮೇಲೆ ಚಿಕ್ಕ ಮಗು ಇತ್ತು, ಮಗು ಅತ್ತೆ ಪಕ್ಕದಲ್ಲಿ ಮಲಗಿಸ್ಬಿಟ್ಟು ಕೆಲಸ ಮಾಡ್ತಾ ಇದ್ದು. ಹಿಂದಿನ ಕೆಲವೊಂದು ಕ್ಷಣಗಳನ್ನ ನೆನಪು ಮಾಡ್ಕೊಂಡ್ರೆ ಕೆಲವೊಂದ್ಸಾರಿ ಸಂತೋಷನಾಗುತ್ತೆ, ದುಃಖನಾಗುತ್ತೆ. ಆದ್ರೆ ನಮಗೆ ಆ ಸಂದರ್ಭಗಳು ಬಂದು ಅನ್ನೋದು ಒಂದು ವಿಶೇಷ ಅಷ್ಟೇ. ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು ಬಂದೇ ಬರ್ತವೆ, ಬರಲೇಬೇಕು. ಸುಖನೂ ಬಂದೇ ಬರ್ತದೆ, ಬರಲೇಬೇಕು. ಆತರ ಏಳು ಬೀಳುಗಳು ಜೀವನದಲ್ಲಿ ಇದ್ದಿದ್ದೆ. ಮನೆತನವನ್ನ ನಿಭಾಯಿಸ್ಲಿಕ್ಕೆ ಅಥವಾ ಒಂದು ಜವಾಬ್ದಾರಿಗಳನ್ನ ನಾವು ನಿಭಾಯಿಸೋ ಒಂದು ವಿಚಾರದಲ್ಲಿ ಕಷ್ಟಗಳನ್ನು ನೋಡ್ಕೊಳ್ತೀವಿ, ಹಾಗೆ ಅದರ ಅನುಕೂಲಗಳನ್ನು ಕಾಣ್ತೀವಿ. ನಿಮ್ಮ ಯಜಮಾನರು ಇಲ್ಲದಾಗ ನೀವು ತೋಟವನ್ನ ನಿಭಾಯಿಸಿದ್ದು, ಅತ್ತೆಯವರ ಜೊತೆಗೆ ಅನ್ಯೋನ್ಯವಾಗಿ ಕಾಲ ಕಳೆದಿದ್ದು, ಬದುಕಿದ್ದು, ಹಾಗೆ ಅತ್ತೆಯವ್ರಿಗೆ ನೀವು ಸಣ್ಣ ಪುಟ್ಟದಾಗಿ ಸಹಾಯ ಮಾಡಿದ್ದು, ಬಹುಶಃ ಅತ್ತೆಯವರೇ ನಿಮಗೆ ಚೆನ್ನಾಗಿ ಮಾರ್ಗದರ್ಶನ ಮಾಡಿ ನಿಮ್ಮ ಒಳಿತಿಗೂ ಕೈ ಜೋಡಿಸಿರ್ಬೇಕಂತ ಅನ್ಸುತ್ತಲ್ವಮ್ಮ? ಅತ್ತೆ ನನಗೆ ಅಂದ್ರೆ ಆ ಕೆಲಸ ಮಾಡಿ ಈ ಕೆಲಸ ಮಾಡು ಅಂತ ಹೇಳ್ತಿದ್ದಿಲ್ಲ, ಅಂದ್ರೆ ಅತ್ತೆನ ನಾನು ಮಾಡಕ್ಕೆ ಬಿಡ್ತಿದ್ದಿಲ್ಲ, ತೋಟಕ್ಕೆ ನಾನೇ ಹೋಗ್ತಿದ್ದೆ ಸರ್. ಮಕ್ಕಳಿಗೂ ಕೃಷಿ ಕೆಲಸಗಳ ಬಗ್ಗೆ ಅರಿವು ಮೂಡಿಸಿರ್ಬೇಕು ನೀವು ಅಲ್ವಾ? ಹೌದು, ಮಕ್ಕಳು ಬಂದ್ರೆ ನಮ್ಮ ಜೊತೆನೆ ಕೆಲಸಕ್ಕೆ ಬರ್ತಾರೆ, ಸ್ವಲ್ಪ ಸ್ವಲ್ಪ ತೋಟದಲ್ಲಿ ಕೆಲಸ ಮಾಡ್ತಾರೆ, ತುಂಬಾ ಅನುಭವ ಇಲ್ಲ, ಅಂತೂ ಸ್ವಲ್ಪ ಸ್ವಲ್ಪ ಮಾಡ್ತಾರೆ ಸರ್. ನಿಜ, ಈಗ ನಿಮ್ಮ ನಿಮ್ಮ ಯಜಮಾನರ ಗುಣಗಳು ಮಕ್ಕಳಲ್ಲಿ ಬಂದೇ ಬರ್ತವೆ, ಬರಲೇಬೇಕು. ಅವು ಮುಂದೆ ಬೆಳೆದಂತೆಲ್ಲ ಏನೇ ಓದಿದ್ರು ಕೃಷಿ ಒಂದು ಆಸಕ್ತಿ ಇದ್ದೇ ಇರುತ್ತೆ, ಕೃಷಿ ಕೆಲಸಗಳಲ್ಲಿ ಭಾಗಿ ಆದೇ ಆಗ್ತಾರೆ, ಅದು ಎಲ್ಲೆಲ್ಲ ವ್ಯಕ್ತವಾಗುತ್ತೆ. ಹೊರಗಡೆ ಓದ್ತಿದ್ರು, ಮನೆಗೆ ಬಂದ್ರೆ ಮನೆ ಕೆಲಸ ಮಾಡಿ ನಮ್ಮ ಜೊತೆ ತೋಟ ಕೆಲಸಕ್ಕೂ ಬರ್ತಾರೆ. ಕೆಲಸದವ್ರು ಇದ್ರು ಸಹ ನಾವು ಅವ್ರ ಜೊತೆ ಹೋಗಿ ಕೆಲಸ ಮಾಡ್ತೀವಿ, ಮಾಡಿಸ್ತೀವಿ ಸರ್. ನೀವು ಬಹಳ ಇಷ್ಟಪಟ್ಟು ಮಾಡುವ ಕೆಲಸಗಳು ಏನೇನು ತೋಟದಲ್ಲಿ ಆಗ್ಲಿ ಅಥವಾ ನಿಮ್ಮ ಜಮೀನಲ್ಲಿ ಆಗ್ಲಿ? ಹಸುಗಳದ್ದು ಹಾಲು ಕರೀತಿದ್ದೆ, ಆಮೇಲೆ ತೋಟಲಿಗೆ ಕೆಲಸ ಕಾಫಿ ಕುಯ್ಯೋದು, ಗೊಬ್ಬರ ಹಾಕೋದು ಎಲ್ಲ ಇಷ್ಟನೆ. ಈಗ ಸ್ವಲ್ಪ ಕೆಲಸವರು ಇರೋತ್ತಿಗೆ ಹೋಗಕ್ಕಾಗಲ್ಲ, ಅವ್ರನ್ನ ನೋಡ್ಕೊಳ್ಬೇಕು ಮನೆ ಕೆಲಸ. ಅತ್ತೆ ಇರೋತ್ತಿಗೆ ನಾನು ತುಂಬಾ ಹೋಗ್ತಿದ್ದೆ ಹೊರಗಡೆ ತೋಟಕ್ಕೆ, ಈಗ ಅತ್ತೆ ಇಲ್ಲದಾಗ ಮನೆ ಸುಮಾರು ಕೆಲಸ ಇರ್ತದೆ, ಹಾಗೆ ಹೋಗೋ ಸ್ವಲ್ಪ ಕಡಿಮೆ ಮಾಡಿದೀನಿ ಸರ್. ನಿಮ್ಮ ಯಜಮಾನರು ಚಂದ್ರಶೇಖರ್ ಅವರು ಅವರು ಸಮರ್ಥರೆ, ಹಾಗಿರೋದ್ರಿಂದ ಆ ಚಿಂತೆ ಇಲ್ಲ ತೋಟದ ನಿರ್ವಹಣೆ ಅಲ್ವಾ? ಹೌದು ಸರ್, ಕೃಷಿ ಬಗ್ಗೆ ತುಂಬಾ ಆಸಕ್ತಿ ಉಂಟು ಅವ್ರಿಗೂ ಸರ್, ನಾವಿಬ್ರು ಸೇರ್ಕೊಂಡು ಮಾಡ್ಕೊಳ್ತೀವಿ ಎಲ್ಲ ಕೆಲಸನು. ನಿಜ, ಆಕಾಶವಾಣಿಗಾಗಿ ನೀವು ಈ ಹಿಂದೆ ಎಂದು ಮಾತಾಡಿರ್ಲಿಕ್ಕಿಲ್ಲ ಅಲ್ವಾ? ಇಲ್ಲ ಸರ್, ಇದೇ ಫಸ್ಟ್ ಮಾತಾಡಿದ್ದು. ಹಾಗಾಗಿ ಎಷ್ಟೋ ಜನಗಳಿಗೆ ಭಯ ಅನಿಸುತ್ತೆ, ಒಂದು ಹೊಸ ರೀತಿಯ ಅನುಭವ ಆಗ್ತದೆ, ಹೇಗೆ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅನ್ನೋದನ್ನು ಗೊತ್ತಾಗ್ಲಿಕ್ಕಿಲ್ಲ. ಆದ್ರೂ ಸಂಕ್ಷಿಪ್ತವಾಗಿ ಎಷ್ಟು ಬೇಕಷ್ಟು ನಿಮ್ಮ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡ್ರಮ್ಮ. ಧನ್ಯವಾದ, ನಮಸ್ಕಾರ. ನಮಸ್ತೆ ಸರ್. ಕೇಳಿದ್ರೆ ಇದುವರೆಗೆ ವಿರಾಜಪೇಟೆ ತಾಲೂಕು RG ಪೆರಂಬಾಡಿ ಗ್ರಾಮದ ಚಟ್ಟನೆರವನ ಪಿ ಚಂದ್ರಶೇಖರ್ ಅವರ ಪತ್ನಿ ಶಶಿಕಲಾ ಅವರ ಜೊತೆಗೆ ನಾವು ನಡೆಸಿದ ಸಂದರ್ಶನವನ್ನ ಆಲಿಸಿಕೊಂಡ್ರಿ. ಹೀಗೆ ಕೃಷಿಯಲ್ಲಿ ಮಹಿಳೆಯರು ಭಾಗಿಯಾಗ್ತಾ ಇದ್ರೆ ಅನುಕೂಲವೇ, ಅದರಲ್ಲೂ ವಿಶೇಷವಾಗಿ ಅತ್ತೆ ಸೊಸೆ ಅನ್ಯೋನ್ಯವಾಗಿ ಕೆಲಸಗಳನ್ನ ಮಾಡ್ಕೊಂತ ಹೋದ್ರಂತೂ ಅದು ಸ್ಮರಣೀಯ ಸಂದರ್ಭ ಆಗ್ತದೆ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಿಸಾನ್ವಾಣಿಯಲ್ಲಿ ಕೃಷಿ ಮತ್ತು ಪರಿಸರದ ಸಂಗತಿಗಳೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಪ್ರಸಾರವಾಗುವುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೃಷಿ ವಿದ್ಯೆಯ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಪೇಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ, ಅರಬಿಕಾ ಪಾಚ್ಮೆಂಟ್ 15,800 ರಿಂದ 16,000 ರೂಪಾಯಿ, ಅರಬಿಕಾ ಚೆರಿ 7,700 ರಿಂದ 8,000 ರೂಪಾಯಿ, ರೋಬಸ್ಟಾ ಪಾಚ್ಮೆಂಟ್ 10,800 ರಿಂದ 11,200 ರೂಪಾಯಿ, ರೋಬಸ್ಟಾ ಚೆರಿ 5,200 ರಿಂದ 5,400 ರೂಪಾಯಿ, ಕಾಳುಮೆಣಸು 1 ಕ್ವಿಂಟಾಲ್ಗೆ 47,500 ರಿಂದ 49,000 ರೂಪಾಯಿಗಳು. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಪೇಟೆ ಧಾರಣೆ ಕೇಳಿದಿರಿ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇದನ್ನ ಸುದ್ದಿ ಮೂಲತ್ ಕಕ್ಕಬೆ ಗ್ರಾಮತ್ರ ಮಡಿಕೇರಿ ಕನಿಕಾ ಲೇವಿಟ್ಲು ವಾಸಿಂಜ ಅಲ್ಲರಂಡ ಸಾಬು ಗಣಪತಿ ಅಂಗಡ ಪೊಣ್ಣ ಪ್ರೇಮ ಅಯ್ಯಂಗ ಇಂದು ಪೊಲಕ ಮರಣಪಟ್ಟಿತ್ತು. 62 ಬೈತ್ರ ಅಲ್ಲರಂಡ ಪ್ರೇಮ ಅಯ್ಯಂಗಡ ತಾಮನೆ ಕುಂಬಳದಾಳು ಮುಕ್ಕಾಟಿರ ದಪನ ಕಾರ್ಯ ನಾಳೆ ಪೊಲಕ 11 ಗಂಟೆರ ಉಳಿಲು ಕೊಡ ಸಮಾಜತ್ರ ಕ್ಯಾಕುಳತ್ತು ಮಡಿಕೇರಿಲು ನಡ್ಪ. ಹಾಥೂರು ಗ್ರಾಮತ್ರ ಕೊಂಗಿಪಂಡ ಪೌತಿ ದೇವಯ್ಯ ಪಾಪು ಅಯ್ಯಂಗಡ ಪೊಣ್ಣು ಸೀತಮ್ಮ ಸೀತ್ಯಾಯಂಗ 82 ಬೈತ್ಲು ಇಂದು ಮರಣಪಟ್ಟಿತ್ತು. ಕೊಂಗಿಪಂಡ ಸೀತಮ್ಮ ಸೀತ್ಯಾಯಂಗಡ ತಾಮನೆ ಪಡಿಞಾರಂಡ ಆಖರಿ ಕಾರ್ಯ ನಾಳೆ ಮಜ್ಜನ 8 ಗಂಟೆಗೆ ಅಯ್ಯಂಗಡ ಸ್ವಗೃಹತ್ತು ನಡಪ. ಮೂಲತ ಕೊಯನಾಡು ಗ್ರಾಮದ ಪ್ರಸ್ತುತ ಮಡಿಕೇರಿಯ ಆಜಾದ್ ನಗರದಲ್ಲಿ ವಾಸವಿದ್ದ ಎಂಎ ಅಹಮದ್ ನೂರ್ ಅವರು ಇಂದು ಸಂಜೆ ನಿಧನರಾಗಿದ್ದಾರೆ. 73 ವರ್ಷದ ಎಂಎ ಅಹಮದ್ ನೂರ್ ಅವರ ದಫನ ಕಾರ್ಯ ನಾಳೆ ಮಧ್ಯಾಹ್ನದ ಒಳಗೆ ಮಡಿಕೇರಿಯ ಅಹಮದಿಯ ಕಬರ್ಸ್ಥಾನದಲ್ಲಿ ನಡೆಯಲಿದೆ. ಕಳತ್ಮಾಡು ಗ್ರಾಮದ ಗೊಟ್ಟಡ ನಿವಾಸಿ ವಿಎಂ ಬಾಲಕೃಷ್ಣ ಅವರು 68 ವರ್ಷದ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ 1:10 ನಿಧನರಾಗಿದ್ದಾರೆ. ವಿಎಂ ಬಾಲಕೃಷ್ಣ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ. ಸುದ್ದಿ ಜಂಪೆ. ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನಿ ರೋಹಿಣಿ ಚಂದ್ರಶೇಖರ್. ಕೊಡಗು ಜಿಲ್ಲೆನ 16ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಳೆ ಮತ್ತೆ ನಾಳೆದು ಗೋಣಿಕೊಪ್ಪದ ಸರ್ಕಾರಿ ಪ್ರಾಥಮಿಕ ಶಾಲೆನ ಮೈದಾನದಲ್ಲಿ ನಡೆಯಕ್ಕಿದ್ದು ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯಲ್ಲಿ ಸುಮಾರು 3,000 ಜನ ಭಾಗವಹಿಸುವ ಅಂದಾಜಿದ್ದು ಜಿಲ್ಲೆನ ಬೇರೆ ಬೇರೆ ಕಲಾತಂಡಗಳ ಭಾಗವಹಿಸುವೆ. ಸಮ್ಮೇಳನದ ಉದ್ಘಾಟನೆಯನ್ನ ಶಾಸಕ ಕೆಜಿ ಬೋಪಯ್ಯನವರು ಮಾಡುವೆ. ಶಾಸಕ ಎಂಪಿ ಅಪ್ಪಚ್ಚು ರಂಜನ್ನವರು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುವೆ. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ನ ನಿಕಟಪೂರ್ವ ಅಧ್ಯಕ್ಷ ಮನು ಬಳಿಗಾರ್ನವು ಆಶಯ ಮಾತುಗಳನ್ನ ಆಡ್ರೆ. ಸಮ್ಮೇಳನಾಧ್ಯಕ್ಷೆ ಡಾಕ್ಟರ್ ತೀತೀರಾ ರೇಖಾ ವಸಂತನವು ಸಮ್ಮೇಳನಾಧ್ಯಕ್ಷರ ಭಾಷಣ ಮಾಡುವೆ ಅಂತ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ನವು ತಿಳಿಸಳು. ಹಂಗೆ ಒಟ್ಟಾರೆ 2 ದಿನ ನಡೆಯುವ ಸಾಹಿತ್ಯ ಸಮ್ಮೇಳನದಲ್ಲಿ 2 ಕವಿಗೋಷ್ಠಿಗ ನಡೆಯಕ್ಕಿದ್ದು ಇದರಲ್ಲಿ 16 ಕವಿಗ ಭಾಗವಹಿಸುವೆ. 4 ಸಾಹಿತ್ಯ ಗೋಷ್ಠಿಯಲ್ಲಿ 18 ಮಂದಿ ಮಾತಾಡಿಕಿದ್ದು 16 ಜನ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆದದೆ. ಹಂಗೆ 5 ಪುಸ್ತಕ ಬಿಡುಗಡೆಯಾದ ಸಮ್ಮೇಳನದ ವಿಶೇಷ ಅಂತ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ನವು ತಿಳಿಸಳು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆನ ಕಡೆಯಿಂದ ರಾಷ್ಟ್ರೀಯ ಆಯುಷ್ ಅಭಿಯಾನದಡಿಲಿ ಆಯುಷ್ ಮೊಬೈಲ್ ಮೆಡಿಕಲ್ ಯೂನಿಟ್ಗೆ ವಿರಾಜಪೇಟೆ ಮತ್ತು ಮಡಿಕೇರಿನ ಶಾಸಕರು ಚಾಲನೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್, ಜಿಲ್ಲಾ ಆಯುಷ್ ಅಧಿಕಾರಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಸೇರಿದಂತೆ ಗಣ್ಯರು ಹಾಜರಿದ್ದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಬೋಧಕ ಆಸ್ಪತ್ರೆ, ಹಾಗೆ ಮೈಸೂರು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ, ಮಡಿಕೇರಿ ಬಾಹ್ಯ ಸೇವಾ ಸಂಸ್ಥೆ ಇವರ ಕೂಡುಕೂಟಲ್ಲಿ ರಾಷ್ಟ್ರೀಯ ಶ್ರವಣದೋಷ ನಿಯಂತ್ರಣ ಮತ್ತು ನಿವಾರಣಾ ಕಾರ್ಯಕ್ರಮದಡಿಯಲ್ಲಿ ಇಂದು ವಿಶ್ವ ಶ್ರವಣ ದಿನ, ರಾಷ್ಟ್ರೀಯ ಶ್ರವಣ ಜಾಗೃತಿ ಅಭಿಯಾನ ಮತ್ತು ಬೀದಿ ನಾಟಕ ಜಾಥಾಕ್ಕೆ ಶಾಸಕ ಅಪ್ಪಚ್ಚು ರಂಜನ್ನವರು ಚಾಲನೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗ, ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಡೀನ್, ಪ್ರಾಂಶುಪಾಲರು, ನಗರಸಭೆನ ಅಧ್ಯಕ್ಷರು ಸೇರಿದಂತೆ ಆರೋಗ್ಯ ಇಲಾಖೆನ ಬೇರೆ ಬೇರೆ ಅಧಿಕಾರಿಗ ಭಾಗವಹಿಸಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕಡೆಯಿಂದ ಮಡಿಕೇರಿನ ಭಾರತೀಯ ವಿದ್ಯಾಭವನ ಸಭಾಬಾಡಿಲಿಯಿಂದ ಶ್ರೀ ಶಿವಾಜಿ ಮಹಾರಾಜರ ಮತ್ತು ಸಂತ ಸೇವಾಲಾಲ್ನವರ ಜಯಂತಿ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ರಾಜ್ಯ ಅಧ್ಯಕ್ಷರಾದ ನಾಪಂಡ ರವಿ ಕಾಳಪ್ಪನವು, ಸಂತ ಸೇವಾಲಾಲ್ ಪ್ರಕೃತಿನ ಪೂಜೆ ಮಾಡುವ ಶ್ರಮಿಕ ವರ್ಗದವು, ಎಲ್ಲಿ ಹೋದರೂ ಒಂದೇ ಭಾಷೆ ಮಾತಾಡುವೆ, ಅವರ ಆದರ್ಶಗಳನ್ನ ತಿಳ್ಕೊಳಕ್ಕೂ, ಹಂಗೆ ಶಿವಾಜಿ ಮಹಾರಾಜರು ಭಾರತೀಯ ಸಂಸ್ಕೃತಿ ಮತ್ತು ಜೀವನ ಪದ್ಧತಿ ರಕ್ಷಣೆಗೆ ಅಭಿವೃದ್ಧಿಗೆ ಒತ್ತು ಕೊಟ್ಟವು ಅಂತ ಹೇಳಿದವು. ಕಾರ್ಯಕ್ರಮದಲ್ಲಿ ಮರಾಠ ಸಮಾಜದ ಜಿಲ್ಲಾಧ್ಯಕ್ಷರು, ಹೆಚ್ಚುವರಿ ಜಿಲ್ಲಾಧಿಕಾರಿ, ಹೆಬ್ಬಾಲೆ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ವೆಂಕಟನಾಯಕ್ ಸೇರಿದಂತೆ ಗಣ್ಯರು ಹಾಜರಿದ್ದರು. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಗೌರವಾನ್ವಿತ ಎಎಸ್ ಬೋಪಣ್ಣ ಮತ್ತು ಹೈಕೋರ್ಟ್ ನ್ಯಾಯಮೂರ್ತಿ ಗೌರವಾನ್ವಿತ ಪ್ರಸನ್ನ ಬಿ ವರಾಳೆನವು ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯದಲ್ಲಿದ್ದು ಗೌರವಾನ್ವಿತ ನ್ಯಾಯಮೂರ್ತಿಗ ನಾಳೆ ಕುಶಾಲನಗರ, ಸೋಮವಾರಪೇಟೆ ಮತ್ತು ವಿರಾಜಪೇಟೆಗಳಲ್ಲಿ ಹೊಸ ನ್ಯಾಯಾಲಯ ಕಟ್ಟಡ, ವಕೀಲರ ಭವನ ಕಟ್ಟಡಗಳಿಗೆ ಶಂಕುಸ್ಥಾಪನೆ ಮತ್ತು ಭೂಮಿ ಪೂಜೆ ನಡೆಸಿಕೊಟ್ಟವೆ. ಹಾಗೆ ನಾಳೆ ಹಿಂಬತ್ತು ದಿವಂಗತ ಎಂಪಿ ಚಿನ್ನಪ್ಪನವರ ನೆಂಪುಲಿ ಏರ್ಪಾಡು ಮಾಡಿರುವ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸುವೆ ಅಂತ ತಿಳಿದು ಬಂದುಟು. ಮಡಿಕೇರಿ ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗುವ ಜಿಟಿ ರಸ್ತೆ ಫೀಡರ್ಲಿ ತುರ್ತು ಕಾರ್ಯ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ್ಟ ಪುಟಾಣಿ ನಗರ, ದೇಚೂರು, ಚೈನ್ ಗೇಟ್, ಜಿಟಿ ರೋಡ್, ಮಂಗಳಾದೇವಿ ನಗರ, ಅಶೋಕಪುರ, ಜಿಲ್ಲಾ ಆಸ್ಪತ್ರೆ ಮತ್ತು ಸುತ್ತಮುತ್ತಲಿನ ಜಾಗೆಗಳಲ್ಲಿ ಕರೆಂಟ್ ಸರಬರಾಜಲ್ಲಿ ವ್ಯತ್ಯಾಸ ಆದೆ ಅಂತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ನವರು ತಿಳಿಸಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಕೇಳ್ತೀರಿ. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ವಿರಾಜಪೇಟೆ ಕೊಡಗಿನ ಪ್ರಥಮ ಹಾಗೂ ಏಕೈಕ ಎನ್ಎಬಿಎಚ್ ಮಾನ್ಯತೆ ಪಡೆದ ಆಸ್ಪತ್ರೆ. ನಮ್ಮ ಆಸ್ಪತ್ರೆ ನಿರತ ವೈದ್ಯರಿಂದ ನಿಮ್ಮ ಕಣ್ಣಿನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481920056, ವಿರಾಜಪೇಟೆ 9483730056. ಪೆರಾಜೆ ಕುಂಬಳಚೇರಿ ಶ್ರೀ ವೈನಾಟ್ ಕುಲವನ್ ದೈವಸ್ಥಾನದಲ್ಲಿ ದೈವಕಟ್ಟು ಮಹೋತ್ಸವ ಇಂದಿನಿಂದ 5ರ ಭಾನುವಾರದವರೆಗೆ ನಡೆಯಲಿದೆ. ಎಲ್ಲ ದಿನ ನಿರಂತರ ಉಪಹಾರ ಹಾಗೂ ಅನ್ನದಾನವಿದೆ. ಭಕ್ತಾದಿಗಳಲ್ಲಾಗಮಿಸಿ ಶ್ರೀ ದೈವಗಳ ಕೃಪೆಗೆ ಪಾತ್ರರಾಗುವಂತೆ ದೈವಕಟ್ಟು ಮಹೋತ್ಸವ ಸಮಿತಿ, ಆಡಳಿತ ಮಂಡಳಿ ಹಾಗೂ ಪೆರಾಜೆ ಗ್ರಾಮಸ್ಥರು ಕೋರಿದ್ದಾರೆ. ಕಳೆದ ಫೆಬ್ರವರಿ 17ರಂದು ನಿಧನರಾದ ಕುಶಾಲನಗರ ತಾಲೂಕು ಉದುಗೂರು ಮಾವಿನಹಳ್ಳ ಗ್ರಾಮದ ಉಳಿಯಡ್ಕ ಅಯ್ಯಪ್ಪ ಅವರ ತಿಥಿ ಕರ್ಮಾಂತರವನ್ನು ನಾಳೆ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಸಲು ನಿಶ್ಚಯಿಸಲಾಗಿದ್ದು, ಕುಟುಂಬದವರು, ಬಂಧು ಮಿತ್ರರು, ಊರವರು ಹಾಗೂ ಆಹ್ವಾನ ಪತ್ರ ತಲುಪದೇ ಇರುವವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಬಂದು ಸಹಕರಿಸಬೇಕಾಗಿ ಮೃತರ ಪತ್ನಿ ಶ್ರೀಮತಿ ಮುತ್ತಮ್ಮ ಮತ್ತು ಮಕ್ಕಳು ಹಾಗೂ ಕುಟುಂಬಸ್ಥರು ವಿನಂತಿಸಿಕೊಂಡಿದ್ದಾರೆ. ಪಿಎನ್ಜಿ ಕ್ರಿಯೇಷನ್ ಅರ್ಪಿಸಿಡುವ ಪಟ್ಟಡ ರೀನಾ ಪ್ರಕಾಶ್ ನಿರ್ಮಾಣತ್ರ, ಬಾಳೆಯಡ ಪ್ರತೀಶ್ ಪೂವಯ್ಯ, ಆಚೆಯಡ ಗಗನ್ ಗಣಪತಿ ನಿರ್ದೇಶನತ್ರ, ಪಟ್ಟೋಲೆ ಪಳಮೇಲಿಂಜಿ ಆಂಜಿ ಎಡ್ತ ಆದ್ಯ ಪೌರಾಣಿಕ ಕೊಡವ ಸಿನಿಮಾ ಕಲ್ಲಕೆರೆ ಮಾದೇವಿ ಬೋರೆ ಬೋರೆ ಜಾಗತ್ ಭರ್ಜರಿ ಪ್ರದರ್ಶನ ಕಂಡ ಈ ಸಿನಿಮಾ ಇದಕ್ಕ ಇದೇ ಅಂಜಾಂಗ ನಾರಾಚೆ ತಾವಳಗೇರಿ ಕೊಡವ ಸಮಾಜತ್, ಇದೇ ಏಳಾಂಗ ಚೌವಾಚೆ ಚೇರಂಬಾಣೆ ಕೊಡವ ಸಮಾಜತ್, ಪೊಲಾಕ ಪನ್ನಂದು ಮಜ್ಜನ ದಂಡು ಒಯ್ಪತ ಅಂಜಿ ಪಿಂಜಾ ಬೈಟ್ 7 ಗಂಟೆಗೆ ಅನನೆ ಇದೇ ಎಟ್ಟಾಂಗ ಪದ್ನಾಚೆ ಕಾನೂರು ಮಹಿಳಾ ಸಮಾಜತ್ ಒಯ್ಪತ್ತು ಅಂಜಿ ಪಿಂಜಾ ಬೈಟ್ 7 ಗಂಟೆಗೆ ಪ್ರದರ್ಶನ ಕಾಂಬ ಟಿಕೆಟ್ ಪ್ರದರ್ಶನ ಜಾಗತ್ಲೇ ಕಟ್ಟುವ ಮಾಜನ ಎಲ್ಲ ಬಂತು ಸಿನಿಮಾ ನೋಟಿಯಿಂದ ಕಟ್ಟಣಿತು ಕಲ್ಲಕೆರೆ ಮಾದೇವಿ ಸಿನಿಮಾ ತಂಡ. ಇಷ್ಟವನ್ನು ಇಮ್ಮಡಿಗೊಳಿಸಲು ಇರಿಟಿಗೆ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇರಿಟಿ ಶೋರೂಮ್ ಉದ್ಘಾಟನೆ March 5ರಂದು ಬೆಳಗ್ಗೆ 10 ಗಂಟೆಗೆ ಇಮ್ಯಾನ್ಯುವಲ್ ಸಿಲ್ಕ್ಸ್ ಮೇನ್ ರೋಡ್ ಇರಿಟಿ. ಕೊಡವ ಮಾಜನಳೆ ಇದೇ ಏಪ್ರಿಲ್ 1 ದಂಡು ಪಿಂಜ 3ದಾಂಗ್ ಟಿ ಶರ್ಟ್ ಗೇರಿಲ್ ಆನಾಳು ಪಿಂಜ ಪೊನ್ನಾಳಡ ಬೋರೆ ಬೋರೆ ವಿಭಾಗತ್ಲು ನಡ್ಪಕುಳ್ಳ ಕೊಡವ ಟಗ್ ಆಫ್ ವಾರ್ ಅಕಾಡೆಮಿರ ಮಾನ್ಯತೆ ಪಡೆದ ಕೊಡವ ಒಕ್ಕಡೊಕ್ಕಡ ಕೇರ್ ಬಲಿ ನಮ್ಮ ಚಟ್ಟಂಗಡ ಕಪ್ 2023ದಾಂಗ್ ಒಕ್ಕಪೆದ ಎಂಟ್ರಿ ಕೊಡ್ಪಕ್ ಬಿರುನಾಣಿಲ್ ಕರ್ತಮಡ ಮೋಹನ್, ಶ್ರೀಮಂಗಲತ್ಲು ಕೋಳೇರ ಬಾಬು, ಪಿಂಜ ಮಚ್ಚಮಾಡ ಡಾಲಿ, ಟಿ ಶರ್ಟ್ ಗೇರಿಲ್ ಮಾಯಣ ಮಾಡ ಚೇತನ್, ಹುದಿಕೇರಿಲ್ ಕುಪ್ಪಣ ಮಾಡ ಸುನಿಲ್, ಪಿಂಜ ಚಂಗುಲಂಡ ಸೂರಜ್, ಪೊನ್ನಂಪೇಟೆಲ್ ಕೊಡವ ಸಮಾಜ ಕಚೇರಿ ಪಿಂಜ ಐನಂಡ ಬೋಪಣ್ಣ, ಕಾನೂರ್ಲು ಕಾಮದೇನು ಸ್ಟೋರ್, ಬಾಳೆಲೆಲ್ ಆದೇಂಗಡ ಪ್ರಕಾಶ್, ಮಾಯಮುಡಿಲ್ ಅಪ್ಪಟ್ಟಿರ ಟಾಟು ಮಣ್ಣಪ್ಪ, ಗೋಣಿಕೊಪ್ಪತ್ಲ್ ಮಚ್ಚಮಾಡ ಅನೀಶ್ ಮಾದಪ್ಪ, ಪೊನ್ನೋಲ್ ತಂಡ ಕಿರಣ್, ಪಿಂಜ ಚೊಟ್ಟೆಯಂಡ ಮಾಡ ಮಾದಪ್ಪ, ವಿರಾಜ್ ಪೆಟೇಲ್, ಅಮ್ಮಣಿ ಚಂಡ ಪ್ರವೀಣ್ ಚಂಗಪ್ಪ, ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಪಕ್ಕ, ಪಿಂಜ ಮಾಳೇಟಿರ ಶ್ರೀನಿವಾಸ್ ಕೊಡವ ಸಮಾಜ, ಕಾಕೋಟು ಪರಂಬುಲ್ ಮೇವಡ ಚಿನ್ನಪ್ಪ, ಮೂರ್ನಾಡಲ್ ಕಂಬಿರಂಡ ಯೋಗೇಶ್ ಅಪ್ಪಯ್ಯ, ನಾಪೋಕ್ಲಲ್ ಚಿಯಕ್ ಪೋಂಡ ಸಚಿನ್ ಮುತ್ತಪ್ಪ, ಪಿಂಜ ಪೊನ್ನಾಡ ಹೈಪರ್ ಮಾರ್ಕೆಟ್, ಕಕ್ಕಬೆಲ್ ಪರದಂಡ ಅಶೋಕ್, ಕರಳತ್ಲ್ ಐತಿ ಚಂಡ ಪ್ರಕಾಶ್, ಕಡಂಗತ್ಲ್ ಕೋಡಿರ ರಾಬಿನ್, ಅಮ್ಮತ್ತಿಲ್ ಮಂಡೆಪಂಡ ಗಣಪತಿ, ತಿತಿಮತ್ತಿಲ್ ಶ್ರೀನಿವಾಸ ಪೆಟ್ರೋಲ್ ಪಂಪ್, ಮಡಿಕೇರಿಲ್ ಚರ್ಚ್ ಸೈಡ್ ರೆಸ್ಟೋರೆಂಟ್ ಪಿಂಜ, ಫುಡ್ ಬ್ಯಾಂಕ್ ಪೋಸ್ಟ್ ಆಫೀಸರ್ ಇದಕ್ಕೆ, ಚಟ್ಟಳ್ಳಿಲ್ ಪುತ್ತರಿರ ರಾಜೇಶ್, ಸುಂಟಿಕೊಪ್ಪತ್ಲ್ ಅಪಚಟ್ರೋಂಡ ಅಜಿತ್ ಅಚ್ಚಯ್ಯ, ಸೋಮಾರ್ ಪೆಟೇಲ್ ತೇಲಪ್ಪಂಡ ಕವನ್ ಕಾರ್ಯಪ್ಪ, ಮಾದಾಪುರತ್ಲ್ ಐಚೆಟ್ಟಿರ ಜಯ. ಎಂಟ್ರಿ ಕೊಡ್ಪಕ್ March 10 ಆಖಿರ ದಿನ. ಓರ್ ಒಕ್ಕಕ್ ಎಂಟ್ರಿ ಫೀಸ್ 1000 ರೂಪಾಯಿ. ಆನಾಳ ಪಿಂಜ ಪೊನ್ನಳ್ಳಡ ದಂಡ ಟೀಮ್ ಉಂಡೆಂಗಿ 1500 ರೂಪಾಯಿ ಮಾತ್ರ. ಏರ ವಿವರಕ್ಕೆ ಮೊಬೈಲ್ 9880584732. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಸಮ್ಮರ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್ ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಕಾಲ್ ಜಬ್ಬಂಡ ಸುರೇಶ್ ಮುತ್ತಣ್ಣ 220095. ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿನ ಡೈಮಂಡ್ ಫೆಸ್ಟ್ ಅನ್ನು ಇದೇ March 10ರವರೆಗೆ ಮುಂದುವರಿಸಲಾಗಿದೆ. ಡೈಮಂಡ್ ಆಭರಣಗಳ ಲಾರ್ಜೆಸ್ಟ್ ಅಂಡ್ ವೈಡೆಸ್ಟ್ ಕಲೆಕ್ಷನ್ಸ್. ಡೈಮಂಡ್ ಆಭರಣಗಳು 4,850 ರೂಪಾಯಿಯಿಂದ ಕೈಗೆಟುಕುವ ವೈಭವ. ಖರೀದಿಗಾಗಿ ಬನ್ನಿ ಮುಳಿಯಾ ಜುವೆಲ್ಸ್ನ ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮಳಿಗೆಗೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದೇನುಳ್ಳ ಕುಂಜೀರ, ಗಿರೀಶ್ ಭೀಮಯ್ಯ. ಕುಶಾಲನಗರತ್ಲು ನಾಳೆ ಪೊಲಕ 11 ಗಂಟೆಗೆ ಜಿಲ್ಲಾ ನ್ಯಾಯಾಂಗ, ಲೋಕೋಪಯೋಗಿ ಇಲಾಖೆ, ಪಿಂಜ ವಕೀಲಂಗಡ ಸಂಘತ್ರ ಕೂಡುಕೂಟಾದ ನೆಲು, ರುಪಿಯ 12.5 ಕೋಟಿ ವೆಚ್ಚತ್ರ ನ್ಯಾಯಾಲಯ ಸಂಕೀರ್ಣ ಕಟ್ಟಡ ನಿರ್ಮಾಣತ್ರ ಗುದ್ದಲಿ ಪೂಜೆ ನಡಪಾಂದು ವಕೀಲಂಗಡ ಸಂಘತ್ರ ಅಧ್ಯಕ್ಷಗಳಾದ ಆರ್ ಕೆ ನಾಗೇಂದ್ರ ಅವು ಅಣ್ಣಚಿ. ಸುದ್ದಿಗೋಷ್ಠಿಯಲ್ಲಿ ಇಂಡ ಬಗ್ಗೆ ಮಾಹಿತಿ ತಂದ ಅವು, ಕುಶಾಲನಗರತ್ರ ಪ್ರವಾಸಿ ಮಂದಿರತ್ರ ಪಕ್ಕ 1 ಎಕರೆ 27 ಸೆಂಟ್ ಜಾಗತ್ ನಿರ್ಮಾಣ ಆಯಂಡುಳ ನ್ಯಾಯಾಲಯ ಕಟ್ಟಡಕ್ಕೆ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಆಯ್ತುಳ ಎಸ್ ಬೋಪಣ್ಣ ಅವು ಗುದ್ದಲಿ ಪೂಜೆ ಮಾಡುವ ಅಂದು ಎಣಚಿ. ಕಾರ್ಬಾರ ಕೊರವುಕಾರಿಕೆನ ರಾಜ್ಯ ಹೈಕೋರ್ಟ್ ನ್ಯಾಯಮೂರ್ತಿ ಪ್ರಸನ್ನ ಬಿ ವರಾಳೆ ವಹಿಸುವ ವಿಶೇಷ ಬಿಂದುವಾಯಿತು. ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿಯ ಪಿಂಜ ಕೊಡಗು ಆಡಳಿತಾತ್ಮಕ ನ್ಯಾಯಮೂರ್ತಿಯ ಕೂಡಿ ಆಡುವ ಅಂದು ಪ್ರಕಟಣೆ ಅರಿಚಿಟ್ಟಿತು. ಇದೇ ದಿನ 5:00 ಕೊಡಗು ಜಿಲ್ಲಾ ನ್ಯಾಯಾಂಗ, ಲೋಕೋಪಯೋಗಿ ಇಲಾಖೆ, ಪಿಂಜ ವಿರಾಜಪೇಟೆ ವಕೀಲಂಗಡ ಸಂಘತ್ರ ಕೂಡುಕೂಟಾದ ನೆಲು, ವಿರಾಜಪೇಟೆ ಕಾವೇರಿ ಕಾಲೇಜರ ಪಕ್ಕ ಪುದಿಯ ನ್ಯಾಯಾಲಯತ್ರ ಕಟ್ಟಡ ನಿರ್ಮಾಣತ್ರ ಮಾರಿಪತ್ತು ಗುದ್ದಲಿ ಪೂಜೆ ನಡಪ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಎಸ್ ಬೋಪಣ್ಣ ಕೂಡ್ನಕ್ಕೆ ಕನಪಟ್ಟವು ಕೂಡಿ ಆಡುವ. ಕೊಡಗು ಜಿಲ್ಲೆಯ ಕುಶಾಲನಗರ ಪಿಂಜ ಮಡಿಕೇರಿಯಲ್ಲಿ ಮದ್ದುಗಿಡತರ ಉದ್ಯಾನ ಮಾಡೋಕೆ ಯೋಜನೆ ತಯಾರಾಯಂಡುಂಡೆಂದು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿರ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಅವು ಅನ್ನಚಿ. ಅಧ್ಯಕ್ಷ ಅನಪಿಂಜ ಬೋರೆ ಜಿಲ್ಲೆಗೆ ಪೋಯ್ತಿಪಕ ಅಲ್ಲಿಯತರ ಜೀವ ವೈವಿಧ್ಯತರ ಪರಿಸ್ಥಿತಿರ ಬಗ್ಗೆ ಅರಿವಂತ ಪ್ರಯತ್ನ ಮಾಡಿದಲ್ಲತೆ. ಕೊಡಗು ಜಿಲ್ಲೆಯ ಪರಿಸರದಲ್ಲುಳ್ಳ ತರಾವರಿ ಮದ್ದುಗಿಡ ನಾಶ ಆಯಂಡುಳ ಬಗ್ಗೆ ಪಿಂಜ ಮದ್ದುಗಿಡತನ ಕಾಪಾಡುವಂಡ ನಿಟ್ಟಲು ಈ ತೀರ್ಮಾನಕ್ಕೆ ಬಂದಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಅವು ಅನ್ನಚಿ. ಮಡಿಕೇರಿ ತಾಲೂಕರ ಕರ್ಣಂಗೇರಿ ಗ್ರಾಮದಲ್ಲಿ ಗಾಂಧೀಜಿರ ಚಿತಾಭಸ್ಮ ಬೆಚ್ಚಿತ್ತು ಶಾಶ್ವತವಾದ ಸ್ಮಾರಕ ನಿರ್ಮಾಣ ಮಾಡೋಕೆ ಶಾಸಕ ಕೆ